CP Grams, Centralized Public Grievance Redressal and Monitoring System. ये है हर भारतीय नागरिक की शिकायत पर त्वरित कार्यवाही की गारंटी का पोर्टल CP Grams, एक ऐसी विश्वसनीय प्रणाली जो प्रत्येक नागरिक को सशक्त बनाती है और सुशासन के हर स्तर पर अधिकारियों के जवाबदेही सुनिश्चित करती है. CP Grams, संवेदनशील, असरदार, जवाबदेह. आज ही लॉग इन करें CP Grams. ರೀ, ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. LIC ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. LIC ಜೀವನೋತ್ಸವನೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. PM ಜಯ ಅಬ್ ಗರೀಬೋ ಕಿ ಜಯ ಬನ್ ಗಯಿ ಹೈ. ದೇಶ ಕೆ ಯುವಾವೋ ನೇ ಠಾನಾ ಹೈ ಭಾರತ್ ಕೋ ಆಯುಷ್ಮಾನ್ ಬನಾನಾ ಹೈ. आज ही पात्र लाभार्थियों का आयुष्मान कार्ड बनवाकर उन्हें दे नए साल का उपहार. 60 करोड़ से ज्यादा लाभार्थियों को मिला 5 लाख रुपए के मुफ्त उपचार का अधिकार. आज ही आयुष्मान ऐप डाउनलोड करें और पात्र लाभार्थी अपना आयुष्मान कार्ड बनवाएं. अधिक जानकारी के लिए 14555 पर कॉल करें. LIC ನಿವೇಶ್ ಪ್ಲಸ್, ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. LIC ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಪ್ರೋಚರನ್ನು ಎಚ್ಚರಿಕೆಯಿಂದ ಓದಿ. ಮಣ್ಣಿನ ಮಗ ಇಂದಿನ ಕಾರ್ಯಕ್ರಮದಲ್ಲಿ ವಿಜಯಪುರದ ಹಿಟ್ನಡಿ ಫಾರ್ಮ್ನಲ್ಲಿ ಇದೇ ಜನವರಿ ದಿನಾಂಕ 4-6 ನಡೆದ ಕೃಷಿ ಮೇಳದಲ್ಲಿ ಭಾಗವಹಿಸಿ ಆಹಾರ ಮೌಲ್ಯವರ್ಧನೆ ಈ ವಿಷಯ ಕುರಿತು ಯರ್ನಾಳ ಗ್ರಾಮದ ಯುವ ರೈತರಾದ ದಯಾನಂದ ನಾಗರಾಳ್ ಅವರ ಧ್ವನಿಮುದ್ರಣವನ್ನ ಆಲಿಸುವಿರಿ. ನನ್ನ ಹೆಸರು ದಯಾನಂದ ಗುರಪ್ಪ ನಾಗರಾಳ್, ಮೂಲತಃ ಬಿಜಾಪುರ ಜಿಲ್ಲೆಯ ಬಸವನಬಾಗಿಡಿ ತಾಲೂಕಿನ ಯರ್ನಾಳ ಗ್ರಾಮದವನು. ಸೊ ಸದ್ಯಕ್ಕೆ ನಾನು ಸಾವಯವ ಕೃಷಿಕ, ಅದರ ಜೊತೆಗೆ ಸಿರಿಧಾನ್ಯಗಳ ಸಂಸ್ಕರಣೆ ಹಾಗೂ ಮೌಲ್ಯವರ್ಧನೆ ಮಾಡುತ್ತಿದ್ದೇನೆ. ಸೊ ನನ್ನ ವಿದ್ಯಾಭ್ಯಾಸ ಒಂದು BE ಕಂಪ್ಲೀಟೆಡ್, ರಸಾಯನ ಶಾಸ್ತ್ರದಲ್ಲಿ ಪದವಿಯನ್ನು ಮುಗಿಸಿ ಕೃಷಿ ಕ್ಷೇತ್ರಕ್ಕೆ ಬಂದಿದ್ದೆ. ಯಾಕಪ್ಪ ಅಂತಂದ್ರೆ ನನಗೆ ಮೊದಲಿಂದನೂ ಈ BSc ಅಗ್ರಿ ಮಾಡಬೇಕು, ಈ ಕೃಷಿ ಕ್ಷೇತ್ರಕ್ಕೆ ಬರಬೇಕಂತ ತುಂಬಾ ಹಂಬಲ ಇತ್ತು. ಆದ ಕಾರಣ ಅದು ಸಿಗಲಾರಕ್ಕೆ ನಾನು ಇಂಜಿನಿಯರಿಂಗ್ ಮಾಡಿದ್ವಿ. ಸೊ ನಮ್ಮ ತಂದೆಯವರು ಕೂಡ ಫಿಸಿಕಲ್ ಆಫೀಸರ್ ಬಾಗೇವಾಡಿಯಲ್ಲಿ ಕೆಲಸ ಮಾಡಿದ್ದಾರೆ, ಆ TPO ಆಗಿ. ಮೊದಲೆಲ್ಲ ದೈಹಿಕ ಶಿಕ್ಷಕರಾಗಿ ದಾವಣಗೆರೆ ಬಾಲ್ಕೋಡೆ ಎಲ್ಲ ಸೇವೆ ಸಲ್ಲಿಸಿದ್ದಾರೆ. ಸೊ ನನಗೆ ಆಸಕ್ತಿ ಇಲ್ಲಿ ಹೆಚ್ಚಾಗಿತ್ತು, ಬಟ್ ಅದು ಒಂದು ತಿರುವು ಸಿಕ್ತು ನನಗೆ. ಹೆಂಗಪ್ಪ ಅಂತಂದ್ರೆ 3 ನಾನು ಬಳ್ಳಾರಿ ಜಿಲ್ಲೆಯಲ್ಲಿ ಕೆಲಸ ಮಾಡಿದ್ದೇನೆ. ಅಲ್ಲಿ ನನಗೆ ದೇಹದಲ್ಲಿ ಅಂದ್ರೆ ನಾನು ಸಣ್ಣದಾಗ ಒಂದು ಬೆನ್ನಿಗೆ ಪೆಟ್ಟಾಗಿತ್ತು, ಸ್ಪೈನಲ್ ಕಾರ್ಡ್ ಇಂಜುರಿ. ಸೊ ಅದು ಕಾಲಕ್ರಮೇಣವಾಗಿ ನಂಗೆ ಜಾಬ್ ಮಾಡೋ ಸಮಯದಲ್ಲಿ ಜಾಸ್ತಿ ಪೇನ್ ಆಯಿತು, ಅದ್ರ ಜೊತೆ ಸೊರಾಸಿಸು ಬಂತು. ಸೊ ಅದರಿಂದ ಎಷ್ಟೋ ಅಲೋಪತಿ ದವಾಖಾನೆ ತೋರಿಸಿದೆ, ಆಯುರ್ವೇದಿಕ್ ದವಾಖಾನೆ ಕಡೆ ತೋರಿಸಿದ ಕೂಡ ಕಡಿಮೆ ಆಗಲಿಲ್ಲ. ಸೊ ಇದೇ ಥರ ನಾನು ಜಾಬ್ ಬಿಡೋ ಪರಿಸ್ಥಿತಿ ಬಂತು. ಸೊ ಕೊರೋನಾ ಟೈಮ್ನಲ್ಲಿ ನನಗೆ ಖಾದರ್ ಸರ್ ಅವರ ಒಂದು ಪರಿಚಯ ಆಯಿತು. ಸೊ ಅಲ್ಲಿಗೆ ಅಪಾರ್ಟ್ಮೆಂಟ್ ಆಗಿ ಕೇಶಿಂದ ಅವ್ರ ಕಡೆ ಮಾಹಿತಿ ತೊಗೊಂಡು, ಸಲಹೆ ತೊಗೊಂಡು, ನಮ್ಮ ಪೂರ್ವಜರು ಹಿಂದೆ ಬಳಸ್ತದಂತಹ ಈ ಸಿರಿಧಾನ್ಯಗಳನ್ನು ಬಳಕೆ ಮಾಡೋದ್ರಿಂದ ನಮ್ಮ ರೋಗ ರಜನಗಳನ್ನು ಮುಕ್ತವಾಗಬಹುದು ಅಂತೇಳಿ ತಿಳ್ಕೊಂಡು ಅವ್ರು ಹೇಳಿದ ಅನುಸಾರವಾಗಿ ನಾನು ಮಾಡ್ತಾ ಬಂದೆ. ಸೊ ನಾನು ಅಷ್ಟೇ ಅಲ್ಲದೆ ನಮ್ಮ ಮನೆಯಲ್ಲಿರುವ ಪ್ರತಿಯೊಬ್ಬರಿಗೂ ಇದನ್ನು ಅಂದ್ರೆ ರೊಟ್ಟಿ ತಿನ್ನೋದು ಬಿಳಿ ಅಕ್ಕಿ ಬದಲು ಇದೇ ಸಿರಿಧಾನ್ಯಗಳನ್ನು ಬಳಕೆ ಮಾಡಬೇಕಂತೇಳಿ ಪ್ರತಿಯೊಬ್ಬರಿಗೂ ಮನೆಯಲ್ಲಿ ಅಂದ್ ಫಸ್ಟ್ ಕುಟುಂಬ, ನಮ್ಮ ಫಸ್ಟ್ ಕುಟುಂಬ ಆರೋಗ್ಯವಾಗಿತ್ತಂದ್ರೆ ಕುಟುಂಬ ಧರ್ಮವನ್ನು ಉಳಿಸಿದರೆ ನಮ್ಮ ದೇಶ ಧರ್ಮವನ್ನು ತಾನಾಗಿ ಉಳಿಯುತ್ತೆ. ಸೊ ಇದೇ ತರನಾಗಿ ಎಲ್ಲರ ಮೇಲೆ ಪ್ರಯೋಗ ಮಾಡಿದೆ, ನಮ್ಮ ತಂದೆಯರಿಗೂ ಕೂಡ. ಸೊ ಅಲರ್ಜಿ ಇತ್ತು, ನಾನು 95 ಅವ್ರಿಗೆ ಅಲರ್ಜಿ ಇತ್ತು. ಸೊ ಡಾಕ್ಟರ್ ಮಾಡಿದಂತಹ ಈ ಕಾಯಿಲೆ ನಿವಾರಣೆಯನ್ನ ಈ ಸಿರಿಧಾನ್ಯಗಳ ಮೂಲಕ ನಾನು ಪ್ರಯೋಗ ಮಾಡಿ ಅವರಿಗೆ ಅಲರ್ಜಿಯನ್ನ ಕಡಿಮೆ ಮಾಡಿದ್ದೀನಿ. ಅಂದ್ರೆ ಅವ್ರಿಗೆ ಸ್ಪ್ರೇ ಮಾಡ್ಕೊತಿದ್ರು, ಸೊ ಅದನ್ನ ಕಡಿಮೆ ಮಾಡ್ಕೊಂಡಿದ್ದೇನೆ. ಮತ್ತೆ ಕೊರೋನಾ ಟೈಮ್ನಲ್ಲಿ ಇದ್ರ ಮೇಲೆ ವಿಶ್ವಾಸ ಹೆಂಗ್ ಬಂತಪ್ಪ ಅಂತಂದ್ರೆ ಸೆಕೆಂಡ್ ವೇವ್ ಟೈಮ್ನಲ್ಲಿ, ಕೊರೋನಾ ಟೈಮ್ನಲ್ಲಿ. ಸೊ ನಮ್ಮ ತಂದೆ, ನಮ್ಮ ಫ್ಯಾಮಿಲಿಗೆ ಎಲ್ಲರಿಗೂ ಕೊರೋನಾ ಬಂತು. ಸೊ ನನಗೆ ಆ ಟೈಮಲ್ಲಿ ಬರಲಿಲ್ಲ, ಯಾಕಂದ್ರೆ ನಾನು ರೋಗ ನಿರೋಧಕ ಶಕ್ತಿ ಹೆಚ್ಚಿಗೆ ಆಗೈತೆ, ಸುಳ್ಳಲ್ಲ, ಕರೆವು ಮಾತು ಹೇಳ್ತಿರೋದು. ಸೊ ನನಗೆ ಬರಲಿ, ಸಿಂಪ್ಟಮ್ಸ್, ಯಾಕಂದ್ರೆ ರೋಗ ನಿರೋಧಕ ಶಕ್ತಿ ಇತ್ತಪ್ಪ ಅಂದ್ರೆ ನಮ್ಗೆ ಬಂದು ಹೋಗಿದ್ದು ಗೊತ್ತಾಗೋದಿಲ್ಲ. ಸೊ ನಮ್ಮ ಪೂರ್ವಜರು ಹಿಂದೆ ಬಳಸ್ತಿದ್ದರು, ಈಗೂ ಕೂಡ ಅವ್ರು ಆರೋಗ್ಯವಾಗಿ ಇದ್ರಪ್ಪ ದವಾಖಾನೆ ತೋರಿಸ್ತಿದ್ದಿಲ್ಲ. ಸೊ ನಮ್ಗೆ ಎಮರ್ಜೆನ್ಸಿ ದವಾಖಾನೆ ಬೇಕಾಗಿ ಹೊರತು ಈ ಅನುವಂಶ ಕಾಯಿಲೆ ಬರುವಂತಹ ಕಾಯಿಲೆಗಳಿಗೆ ಜಾಸ್ತಿ ದವಾಖಾನೆ ಬೇಡವಾಗಿದೆ. ಸೊ ಅದರ ಸಂಬಂಧ ಈ ಸಿರಿಧಾನ್ಯಗಳು ಎಚ್ಚೆತ್ತವಾಗಿ ಬಳಕೆ ಮಾಡೋದ್ರಿಂದ ನಮಗೆ ಪ್ರತಿಯೊಂದು ರೋಗ ಮುಕ್ತರಾಗಿ ಮಾಡಬಹುದಂತ ವಿಶ್ವಾಸ ವ್ಯಕ್ತಪಡಿಸಿದ್ದೇನೆ. ಸೊ ನನಗೆ ಈ ಕೃಷಿಯಲ್ಲಿ ಬರಬೇಕಾದ ತುಂಬಾ ಆಸಕ್ತಿ ಇತ್ತು. ಸೊ ಇದ್ದ ಜಾಬ್ ಕ್ಯೂಟ್ ಮಾಡಿ ಸೊ ಮನೆಯಲ್ಲಿ ವಿರೋಧ ಕಟ್ಟುವಂತ ಕೇಸಿದ್ದಾಗ ನಾನು ಸಿರಿಧಾನ್ಯಗಳು ಬೆಳೆಸುವತ್ತ ಬಂದೆ. ಸೊ ಇಲ್ಲಿ ಕೆವಿಕಿ ಬಿಟ್ಟೆ ಆದ್ವಿ, ಸಿರಿಧಾನ್ಯಗಳನ್ನ ಬೆಳೆಸಿದೀವಿ. ಸೊ ಮಡ್ಡಿ ಭೂಮಿ ಅಂತ ಬರಡು ಭೂಮಿಯಲ್ಲಿ ಕೂಡ ಬೆಳೆ ಬೆಳೆಸಬಹುದು, ಯಾಕಂದ್ರೆ ಈ ಭಾಗದಲ್ಲಿ ಯಥೇಚ್ಛವಾಗಿ ಭೂಮಿ ಹಂಗೆ ಹಾಗೆ ಖಾಲಿ ಬಿದ್ದಿದ್ದೇವೆ. ಸೊ ಇದ್ರ ಈ ಬೆಳೆಗಳನ್ನ ಅಂದ್ರೆ ಕಡಿಮೆ ನೀರಿನಿಂದ ಬೆಳೆಗಳನ್ನ ಬೆಳ್ಕೋಬಹುದು ಅಂತ ಗೊತ್ತಾಗದ ತಕ್ಷಣ ಸೊ ನಮ್ಮ ಬೆಳೆಗಳನ್ನ ಬೆಳ್ಕೊಂಡೆ. ಆದ್ರೆ ಅದಕ್ಕೆ ಪ್ರೊಸೆಸಿಂಗ್ ಮಾಡ್ಬೇಕಲ್ಲ, ಪ್ರೊಸೆಸಿಂಗ್ ಮಾಡ್ಬೇಕಾದ ಕೆವಿಕೆ ಅವರಿಗೆ ಬಿಜಾಪುರದಲ್ಲಿ ಭೇಟಿ ಆದೆ. ಆ ಸಮಯದಲ್ಲಿ ಡಾಕ್ಟರ್ ಶ್ವೇತಾ ಮಣ್ಣಿಕೇರಿ ಅವರು ತುಂಬಾ ಸಲಹೆಗಳನ್ನು ಪಡ್ಕೊಂಡೆ. ಸೊ ನೀವು ಸಿರಿಧಾನ್ಯ ಪ್ರೊಸೆಸಿಂಗ್ ಮಾಡ್ತೀರಿ, ಅದ್ರ ಬೈ ಪ್ರೊಡಕ್ಟ್ ಮಾಡ್ರಿ, ಅದರಿಂದ ನಿಮ್ಗೆ ಲಾಭ ಹೆಚ್ಚಿಗೆ ಆಗುತ್ತೆ. ಸೊ ಅವ್ರ ಸಲಹೆಗಳನ್ನು ತೆಗೆದುಕೊಂಡು ಅವರು ಹೇಳಿದ ಹಾಗೆ ಸೊ ಉಂಡೆ ತಯಾರು ಮಾಡ್ಕೊಂಡ್ವಿ. ಸೊ ನಮ್ಮ ತಾಯಿಯ ಜೊತೆ ಕೂಡಿಕೇಶಿಂದ ಸಿರಿಧಾನ್ಯಗಳ ಉಂಡೆ ತಯಾರು ಮಾಡಿದ್ದೀನಿ. ಸೇವ್ ಆಗಿರ್ಬೋದು, ಸಿರಿಧಾನ್ಯಗಳ ಮಾಲ್ಟ್ ಅಂತೇಳಿ ತಯಾರು ಮಾಡ್ಕೊಂಡಿದ್ದೀವಿ. ಸೊ ಸಿರಿಧಾನ್ಯ ಸೇವ್ ಪುರಿ, ಈಗ ಯಥೇಚ್ಛವಾಗಿ ಎಲ್ಲರೂ ಬರೀ ಮೈದಾದಿಂದ ಮಾಡಿದಂತಹ ಪುರಿಗಳನ್ನ ಸೇವ್ ಪುರಿಗಳನ್ನ ತಿಂತ ಇದೀವಿ. ಸೊ ಮಿಲೇಟ್ಸ್ ಇಂದ ಮಾಡಬಹುದು ಅಂತೇಳಿ ತೋರಿಸ್ಕೊಟ್ಟಿದ್ದೆ, ಅದ್ರ ಜೊತೆ ಸೇವ್ ಕೂಡ ಮಾಡ್ಕೋಬಹುದು. ಸೊ ಮನೆಯಲ್ಲೇ ತಯಾರು ಮಾಡ್ಕೊಂಡು ಈಗ ಹೆಣ್ಮಕ್ಳ ಯಥೇಚ್ಛವಾಗಿ ಜಾಸ್ತಿ ಎಲ್ಲಾ ತರ ಆಹಾರ ತಿನ್ನೋದೇ ಇಲ್ಲ ಅವರು, ಯಾಕಂದ್ರೆ ಸೋಸೆ ತಿಂತಾರ ಅವರು. ಹಿಂಗಾಗಿ ಅವರು ಸದೃಢವಾಗಿದ್ರೆ ಪ್ರತಿಯೊಬ್ಬರು ಮನೆಯಲ್ಲಿ ಸದೃಢವಾಗಿರಬಹುದು. ಅವರು ಅಡಿಗೆ ಮನೆ ಕರೆಕ್ಟ್ ಇತ್ತಪ್ಪ ಅಂದ್ರೆ ನಮ್ಮ ಆರೋಗ್ಯ ಕರೆಕ್ಟ್ ಆಗಿರುತ್ತೆ. ಅದಕ್ಕೆ ನಾನು ಮೊದಲಾಗಿ ಹೇಳಿದ್ದು ಯಾಕಪ್ಪ ರೈತರಿಗೆ ಪಾದಕ್ಕೆ ಹೆಣ್ಮಕ್ಳ ಪಾದಕ್ಕೆ ಹೇಳಿದ್ನಪ್ಪ ಅಂತಂದ್ರೆ ರೈತರು ನಿಜವಾದ ರೈತರು ಹೆಂಗಪ್ಪ ಅಂತಂದ್ರೆ ಕಾಣದೇ ಇರುವಂತಹ ಸೂಕ್ಷ್ಮ ಜೀವಿಗಳನ್ನ ಹಿಡ್ಕೊಂಡು ಕಾಣುವಂತಹ ಪ್ರತಿಯೊಂದು ಜೀವಿಗಳಿಗೆ ಅನ್ನವನ್ನು ನೀಡು, ಆಮೇಲೆ ತಾ ರೈತವನ್ನು ತಿಂತಾನ, ಅದು ನಿಜವಾದ ರೈತ. ಸೊ ಆ ತಂದಂತ ಬೆಳೆಗಳನ್ನ ಅದಕ್ಕೆ ರುಚಿಕಟ್ಟವಾಗಿ ಅಡಿಗೆ ಮಾಡಿಕೊಟ್ಟು ನಮ್ಮೆಲ್ಲರಿಗೂ ಜೀವವನ್ನು ಉಳಿಸುವಂತಹ ಮಹಾನುಭಾವರಿ ಅಂದ್ರೆ ಹೆಣ್ಣು ಮಕ್ಕಳು. ಸೊ ಅದೇ ತರನಾಗಿ ಚಕ್ಲಿನ ಮಾಡ್ಕೊಂಡಿದ್ದೀವಿ, ರೊಟ್ಟಿ ತಯಾರು ಮಾಡ್ಕೊಂಡಿದ್ದೇನೆ. ಸೊ ಇದರಿಂದ ಬೈ ಪ್ರಾಡಕ್ಟ್ ಎಲ್ಲರೂ ಯೂಸ್ ಮಾಡಿದವರು ಅಂದ್ರೆ ಮಾಲ್ಟ್, ಸಿರಿಧಾನ್ಯ ಮಾಲ್ಟ್ ಪ್ರಯೋಗ ಮಾಡೋದ್ರಿಂದ. ಸೊ ನೀವು ಮೊದಲ ಪ್ರಾರಂಭ ಮಾಡ್ಬೇಕಪ್ಪ ಅಂದ್ರೆ ಅಂಬ್ಲಿ ರೂಪದಲ್ಲಿ ಪ್ರಾರಂಭ ಮಾಡ್ಕೊಂಡ್ರೆ ನಮ್ಮ ದೇಹಕ್ಕೆ ಹೊಂದ್ಕೋತೈತೆ. ಸೊ ನಾ ಇಲ್ಲಿವರೆಗೂ 3 ವರ್ಷ ಆಯ್ತು, 3 ವರ್ಷದಿಂದ ಕೂಡ ನಾನು ಸಿರಿಧಾನ್ಯಗಳಲ್ಲೇ 3 ಹೊತ್ತುಗಳನ್ನು ಬಳಕೆ ಮಾಡ್ಕೊಂತ ಬಂದಿದ್ದೇನೆ. ಸೊ ಯಾವುದೇ ಕಾರಣಕ್ಕೂ ನಾನು ಡಾಕ್ಟರ್ ಕಡೆ ಹೋಗಿಲ್ಲ, ದವಾಖಾನೆ ಹೋಗಿಲ್ಲ. ಸೊ ಒಂದು ಎಮರ್ಜೆನ್ಸಿ ಹೋಗೋ ಪರಿಸ್ಥಿತಿ ಬಂತು. ಯಾವಾಗಪ್ಪ ಅಂತಂದ್ರೆ ಹೊಲದಲ್ಲಿ ಕೆಲಸ ಮಾಡ್ಬೇಕಾದ್ರೆ ಜೇನುಹುಳ ಕಸ್ತು ತಕ್ಷಣ ಸೊ ದವಾಖಾನೆ ಹೋಗೋ ಪರಿಸ್ಥಿತಿ ಬಂತು. ಆ ದವಾಖಾನೆ ಹೋದ್ರೆ ಅವರು ಟ್ರೀಟ್ಮೆಂಟ್ ಜೊತೆಗೆ ಈ ಅರ್ಕ ಬಳಸಿ ತಿಂತ ಇದ್ದೆ. ಸೊ ಸಡನ್ ಆಗಿ ನಮ್ಮ ಜಲ್ದಿ ರಿಕವರ್ ಆದೆ, ಪದ್ಯ ಭಾಗದಲ್ಲಿದ್ದೆ. ಸೊ ಅರ್ಕ ಎಷ್ಟೇ ವಿಷ ದೇಹದಲ್ಲಿ ತುಂಬಿಕೊಂಡಿದ್ದು ಹೊರಗೆ ಹಾಕುವಂತ ಶಕ್ತಿ ಈ ಸಿರಿಧಾನ್ಯದಲ್ಲಿರುವಂತಹ ಅರ್ಕದಲ್ಲಿದೆ. ಸೊ ನವಣೆ ತಿನ್ನೋದ್ರಿಂದ ಬುದ್ಧಿಮಟ್ಟ ಹೆಚ್ಚಿಗೆ ಆಗುತ್ತೆ. ಗರ್ಭಿಣಿಯರಿಗೆ ಡೆಲಿವರಿ ಆದ ತಕ್ಷಣ ಮಕ್ಕಳಿಗೆ ಬರುವಂತಹ ಜ್ವರ ಕೂಡ ಕಡಿಮೆ ಆಗುವ ಶಕ್ತಿ ಅದಕ್ಕೆ ನವಣೆಯಲ್ಲಿದೆ. ಅದಕ್ಕೆ ನವಣೆ ತಿಂದವರು ಬುದ್ಧಿವಂತರಾಗಿರ್ತಾರೆ ಅಂತೇಳಿ ಪದ್ಯ ಭಾಗದಲ್ಲಿದೆ. ಅರ್ಕ ತಿಂದವನು ರೋಗ ಮುಕ್ತನಾಗಿರ್ತಾನೆ ಅಂತ ಒಂದು ಪದ್ಯ ಭಾಗದಲ್ಲಿದೆ. ಈಗ ಸಾಮೆ ತಿಂದ ಪ್ರತಿಯೊಬ್ಬರು ಮಹಿಳೆಯರಿಗೆ ಈ PCOD ಪ್ರಾಬ್ಲಮ್ ತುಂಬಾನೇ ಹೆಚ್ಚಾಗಿದೆ. ಮತ್ತು ಇನ್ನೊಂದು ರಕ್ತಹೀನತೆ ತುಂಬಾ ಕೊರತೆ ಇದೆ ಹೆಣ್ಣು ಮಕ್ಕಳಲ್ಲಿ. ಯಾಕಪ್ಪ ಅಂತಂದ್ರೆ ಅವರು ಎಲ್ಲ ತರ ಆಹಾರ ಪದಾರ್ಥಗಳು ಮತ್ತು ಸೊಪ್ಪುಗಳನ್ನು ತಿನ್ನೋದೇ ಇಲ್ಲ. ಸೊ ಅದರಿಂದ ರಕ್ತಹೀನತೆ ಕುಂಠಿತವಾಗಿದೆ, ಅದನ್ನ ಸಾಮೆಯಿಂದ ನಿಯಂತ್ರಣ ಆಗುತ್ತೆ. ಮತ್ತೆ ವೀರಕಣ್ಣಗಳು ಇತ್ತೀಚೆಗೆ ಯುವಕ ಯುವತಿಯರಲ್ಲಿ ವೀರಕಣ್ಣಗಳು ತುಂಬಾನೇ ಕುಂಠಿತವಾಗಿದೆ. ಯಾಕಪ್ಪ ಅಂದ್ರೆ ನಮ್ಮಲ್ಲಿರುವಂತಹ ಈ ಆಹಾರ ಪದ್ಧತಿ ಕ್ರಮ ಸರಿಯಾಗಿಲ್ಲ ಮತ್ತು ಚಟಗಳ ದಾಸರಾಗಿದ್ದೇವೆ. ಇದನ್ನು ನಿವಾರಣೆ ಮಾಡಿಕೊಳ್ಳೋಕೆ ಈ ಸಾಮೆಯಿಂದ ತುಂಬಾ ಉಪಯೋಗ. ಮತ್ತು ಊದಲು, ಈಗ ಕೊಲೆಸ್ಟ್ರಾಲ್, ಎಲ್ಲರಿಗೂ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿದೆ. ಎಲ್ಲ ತರ ಹೊರಗಡೆ ತಿಂಡಿ ತಿನ್ನೋದ್ರಿಂದ ರೋಗ ಅಂದ್ರೆ ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಗಳಾಗಿರ್ಬೋದು, ಕಿಡ್ನಿಗೆ ಸಂಬಂಧಪಟ್ಟ ಕಾಯಿಲೆಗಳನ್ನ ನಿವಾರಣೆ ಮಾಡುವಂತಹ ಶಕ್ತಿ ಈ ಊದಲಿನಲ್ಲಿ ಇದೆ. ಅದಕ್ಕೆ ಊದು ತಿಂದವರು ಯಾವ್ದು ಊದುವಂತಾರಾಗಿರ್ತಾರೆ ಅಂತೇಳಿ ಪದ್ಯವಾಗಿದೆ. ಸೊ ಇವನ್ನೆಲ್ಲ ಪಾಸಿಟಿವ್ ಗ್ರೇನ್ಸ್ ಅಂತ ಕರಿತೀವಿ. ಯಾಕಪ್ಪ ಅಂದ್ರೆ ನಾರಿನಾಂಶ ಎದಕ್ಕೆ ಜಾಸ್ತಿ ಇರುತ್ತೆ, ಅಗಳಿಂದ ಬರೀ ನಾರಿನಾಂಶ ಹೇಳ್ತಿದ್ದಾನೆ ಮನುಷ್ಯ ಅಂತ ಹೇಳ್ಬೋದು. ಸೊ ನಾರು ಅಂದ್ರೆ ತಿಳ್ಕೊಂಡ್ಬಿಟ್ರೆ ಕಸಬರಿಗೆ ತರ. ಸೊ ಮನೆಯಲ್ಲಿ ಪ್ರತಿಯೊಬ್ಬರು ಕಸ ಗೂಡಿಸ್ತೀರ ಅಂತ ಅನ್ಕೊಂಡಿದ್ದೀನಿ. ಸೊ ಯಾಕೆ ಗೂಡಿಸ್ತೀವಪ್ಪ ಅಂದ್ರೆ ಮನೆಯಲ್ಲಿ ಸ್ವಚ್ಛದ ಒಂದು ಮನೆ ಸ್ವಚ್ಛವಾಗ್ಲಿ ಅಂತ ದಿವಸ ಸ್ವಚ್ಛ ಮಾಡ್ತೀವಿ. ಒಂದ್ಸತ ನಾವು ಸ್ವಚ್ಛ ಮಾಡಲ್ಲ, ಒಂದ್ಸತ ಸ್ವಚ್ಛ ಮಾಡಿಬಿಡುವುದಿಲ್ಲ. ಸೊ ಬೆಳಿಗ್ಗೆ ಸಾಯಂಕಾಲವರೆಗೂ ನಾವು ಸ್ವಚ್ಛ ಮಾಡ್ತೀವಿ. ಯಾಕಪ್ಪ ಅಂದ್ರೆ ಹೊಲಸನ್ನ ಹೊರಗೆ ಹಾಕ್ತದೆ. ಅದೇ ತರನಾಗಿ ನಮ್ಮ ದೇಹದಲ್ಲಿರುವಂತಹ ಕಲ್ಮಶಗಳು, ದಿನಂಪ್ರತಿ ಕಲ್ಮಶಗಳು ಉಂಟಾಗ್ತಿರ್ತವೆ. ಅದನ್ನು ಹೊರಗೆ ಹಾಕುವಂತಹ ಗುಣ ಇರುವುದೇ ಈ ನಾರಿನಾಂಶ. ನಾರು ಅಂದ್ರೆ ತಿಳ್ಕೊಂಡ್ಬಿಟ್ರೆ ಕಸಬರಿಗೆ ತರ, ಕಸಬರಿ ಲಕ್ಷ್ಮಿ ತರ. ಸೊ ಆ ದೇವರು ಸೃಷ್ಟಿ ಮಾಡೋದು ನಾರಿನಾಂಶ ಈ ಸಿರಿಧಾನ್ಯಗಳಿದ್ದಾವೆ. ದಯವಿಟ್ಟು ಪ್ರತಿಯೊಬ್ಬ ರೈತರಾದವರು ಒಣ ಬೇಸಾಯದಲ್ಲೂ ಕೂಡ ಬೆಳೆಸುವಂತ ಕೇಶಿಂದ ಒಳ್ಳೆ ಆರೋಗ್ಯವಂತರಾಗಿ ಮತ್ತೆ ಇದರಿಂದ ಮೌಲ್ಯವರ್ಧನೆ ಮಾಡ್ಕೋತ ಅಂದ್ರೆ ಹೆಣ್ಮಕ್ಕಳಿಗೆ ಈ ತರ ಪದಾರ್ಥಗಳನ್ನು ನಾವೇ ತಯಾರು ಮಾಡ್ಕೊಂತ ಮನೆಯಲ್ಲೇ ಮಾರ್ಕೇಶನ್ ಮಾರಾಟ ಮಾಡಿದರೆ ತಿಂಗಳಿಗೆ ಏನ್ ಕನಿಷ್ಠ ಅಂದ್ರೆ 10,000 ರೂಪಾಯಿ ಗಳಿಸಬಹುದು. ಸೊ ಮಾರುಕಟ್ಟೆ ನಾವೇ ಪ್ರೊಡ್ಯೂಸ್ ಮಾಡ್ಕೋಬಹುದು ನಾವೇ, ಯಾಕಂದ್ರೆ ಸೋಷಿಯಲ್ ಮೀಡಿಯಾ ಅಂಕರ್ ಬಂದೇ ಇದೆ. ಸೊ ಎಲ್ಲಾ ತರ ಭೇಟಿ ಆಗಿದೆ, ಕೆವಿಕೆಗೆ ಬಂದ್ ಭೇಟಿ ಆದ್ರೆ ಎಲ್ಲ ಕಡೆ ಮಾಹಿತಿ ಸಿಗುತ್ತವೆ, ಪ್ರತಿಯೊಬ್ಬರು ಸಿಕ್ಕೇ ಸಿಗ್ತಾರೆ. ಸೊ ಒಂದ್ ಏನೋ ಒಂದು ಗುರಿ ಇಟ್ಕೊಂಡು ಹೋದ್ರೆ ಅಂತಹ ಜನಗಳು ನಮ್ಗೆ ಸಿಗ್ತಾ ಹೋಗ್ತಾರೆ, ಅದು ಉದಾಹರಣೆ ನನಗೆ ಗೊತ್ತಾಗಿದೆ. ಸೊ ನಾ ಒಬ್ಬನೇ ಅಲ್ಲ, ಎಷ್ಟೋ ಜನ ಈ ಸಿರಿಧಾನ್ಯಗಳಿಗೆ ವಾಲ್ತಿದ್ದಾರೆ. ಸೊ ಇದೊಂದು ಒಳ್ಳೆ ಉತ್ತಮ ವೇದಿಕೆ ಆಗಿದೆ. ಹಾಗೆ ಇದಕ್ಕೆ ಈ ಬೆಂಬಲವಾಗಿ ನೀಡ್ತಿರುವಂತಹ ನಮ್ಮ ತಂದೆ ತಾಯಿ ಮೊದಲು ಅವರಿಗೆ ಪ್ರಣಾಮಗಳನ್ನು ತಿಳಿಸುತ್ತೇನೆ. ಹಾಗೆ ನನ್ನ ಸ್ನೇಹಿತರು ಕೂಡ ಒಂದು ನಮಗೆ ತುಂಬ ಬೆಂಬಲ ನಿಂತಿದ್ದಾರೆ. ಸೊ ಏನೇ ಮಾಡಿದ್ರು ಬೈ ಪ್ರಾಡಕ್ಟ್ಸ್ ಅವ್ರಿಗೂ ಸೇಲ್ ಮಾಡ್ತಿದ್ದೇನೆ. ಸೊ ಸ್ನೇಹಿತರು ಕೂಡ ಒಂದು ಒಳ್ಳೆ ನನಗೆ ಒಂದು ಮಾರ್ಗದರ್ಶಕರಾಗಿದ್ದಾರೆ ಅಂತ ತುಂಬಾ ಹೇಳ್ಬಹುದು. ಇನ್ನೊಂದು ಏನಪ್ಪಾ ಅಂದ್ರೆ ಸಾವಯವ ಕೃಷಿಯನ್ನು ನಾವು ಮಾಡ್ತಿದ್ದೀವಿ. ಸೊ ಒಂದು ವಿನಂತಿ ಏನಪ್ಪಾ ಅಂದ್ರೆ ಕೃಷಿ ಇಲಾಖೆಯಲ್ಲಿ ಸೊ ಆರ್ಗ್ಯಾನಿಕ್ ಆಗಿ ಬೆಳೆತಿದ್ದೀವಿ ನಾವು. ಸದ್ಯಕ್ಕೆ ಈಗ ತೊಗರಿ ಹಾಕಿದ್ದೀವಿ, ತೊಗರಿ ಈಗ ರಾಶಿ ಮಾಡಬೇಕು. ಸೊ ಅದಕ್ಕೆ ಒಂದು ಪ್ಲಾಟ್ಫಾರ್ಮ್ ಆರ್ಗ್ಯಾನಿಕ್ ಆಗಿ ಬೆಳೆಯುವಂತಹ ಪದಾರ್ಥಗಳಿಗೆ ಒಂದು ಒಳ್ಳೆ ಮಾರುಕಟ್ಟೆ ಒಂದು ಮಾರ್ಗದರ್ಶನ ಕೊಟ್ಟರೆ ನಮಗೂ ಎಲ್ಲ ಆರ್ಗ್ಯಾನಿಕ್ ಆಗಿ ಬೆಳೆಯುತ್ತಿರುವಂತಹ ಸಾವಯವ ಕೃಷಿಕರಿಗೆ ತುಂಬಾ ಉಪಯೋಗ ಆಗುತ್ತೆ ಅಂತೇಳಿ ಸರ್ ಒಂದು ಮನವಿ ಮಾಡ್ಕೋತೇನೆ. ದಯಾನಂದ್ ಗುರಪ್ಪ ನಗರ, ಮೂಲತಃ ಎರ್ನಾಳದ. 7491209 ಸರ್. ಇದುವರೆಗೆ ವಿಜಯಪುರದ ಹಿಟ್ನಳ್ಳಿ ಫಾರ್ಮ್ನಲ್ಲಿ ಇದೇ ಜನವರಿ ದಿನಾಂಕ 4-6 ನಡೆದ ಕೃಷಿ ಮೇಳದಲ್ಲಿ ಭಾಗವಹಿಸಿ ಆಹಾರ ಮೌಲ್ಯವರ್ಧನೆ ಈ ವಿಷಯ ಕುರಿತು ಎರ್ನಾಳ ಗ್ರಾಮದ ಯುವ ರೈತರಾದ ದಯಾನಂದ ನಾಗರಾಳ್ ಅವರ ಧ್ವನಿಮುದ್ರಣವನ್ನು ಆಲಿಸಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು. ಮಣ್ಣಿನ ಮಗ ಆತ್ಮೀಯ ರೈತ ಬಂಧುವರಿಗೆಲ್ಲ ನಮಸ್ಕಾರಗಳು. ಮತ್ತು ಇವತ್ತಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಆತ್ಮೀಯರೇ, ಇವತ್ತಿನ ನಮ್ಮ ಕಾರ್ಯಕ್ರಮದೊಳಗೆ ಸೇಡಂನ ಮಹೇಶ್ ಶರಣಪ್ಪ ನಿಲಂಗಿ ಅವರು ಇದ್ದಾರೆ. ಮಹೇಶ್ ನಿಲಂಗಿ ಅವರೇ, ತಮಗೆ ಹಾರ್ದಿಕವಾದಂತಹ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ ಸರ್. ಆತ್ಮೀಯರೇ, ಈಗ ಮಹೇಶ್ ಅವರು ಕಳೆದ 15-20 ವರ್ಷಗಳಿಂದ ಕೃಷಿ ಮಾಡ್ತಾ ಇದ್ದಾರೆ. ವಿಶೇಷ ಏನು ಅಂತಂದ್ರೆ ಅವರು ಕೃಷಿ ಒಳಗೆ ಡಿಪ್ಲೊಮಾ ಮುಗಿಸ್ಕೊಂಡು ಈ ಕ್ಷೇತ್ರಕ್ಕೆ ಬಂದಂಥವರು. ಅವರ ಮನೆತನದ ವೃತ್ತಿ ಅಂತಂದ್ರೆ ಕೃಷಿ, ಏನು ಹಿರಿಯರು ಮಾಡ್ಕೊಂಡು ಬಂದಂತಹ ಕೃಷಿ ಒಳಗೆ ಅವರು ತೊಡಗಿಕೊಂಡಿದ್ರು. ಆದ್ರೆ ಅವರಿಗೆ ಏನು ಈ ಕೃಷಿ ಒಳಗೆ ಡಿಪ್ಲೊಮಾ ಮಾಡಿದ ನಂತರ ಹೊಸ ಹೊಸ ವಿಚಾರಗಳು, ಹೊಸ ತಂತ್ರಜ್ಞಾನ, ಯಾವ ರೀತಿ ನಮ್ಮ ಕೃಷಿಗೆ ಅವುಗಳನ್ನು ತರಬೇಕು ಅನ್ನುವಂಥ ಒಂದು ವಿಚಾರದೊಳಗೆ ಸಾಕಷ್ಟು ಅವರಿಗೆ ಒಂದು ತರಬೇತಿಯಲ್ಲಿ ಡಿಪ್ಲೊಮಾ ಮಾಡುವಂತಹ ಒಂದು ಸಂದರ್ಭದೊಳಗೆ ಸಿಕ್ಕಿರುವಂತಹದ್ದು. 60 ಎಕರೆ ಜಮೀನೊಳಗೆ ಅವರು ಕೃಷಿ ಮಾಡಿ ಅದಷ್ಟೇ ಅಲ್ಲ, ಮತ್ತೆ ಅದರ ಜೊತೆಗೆ ಇನ್ನೂ ಜಮೀನನ್ನು ತಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಲಾವಣಿ ತಗೊಂಡು ಅದನ್ನು ಕೂಡ ಮಾಡ್ತಾ ಇದ್ದಾರೆ. ಅವರು ತೊಗರಿ ಜೊತೆಗೆ ಹಣ್ಣಿನ ಬೆಳೆಗಳನ್ನ ಬೆಳೀತಾ ಇದ್ದಾರೆ. ಆಮೇಲೆ ಏನು ತಂತ್ರಜ್ಞಾನದ ಅದನ್ನ ತಮ್ಮ ತೋಟದೊಳಗ ಅನುಷ್ಠಾನಕ್ಕೆ ತಂದಿದ್ದಾರೆ. ವಿಶೇಷವಾಗಿ ಹೇಳಬೇಕು ಅಂತಂದ್ರೆ ಈ ನರ್ಸರಿ ಏನು ಮಾಡುವಂತಹದ್ದನ್ನ ನಾವು ನೋಡ್ತಾ ಇದೀವಿ. ಅನೇಕ ನರ್ಸರಿಗಳು ಇವತ್ತಿನ ದಿವಸ ನಮ್ಮ ಭಾಗದೊಳಗದಾವ. ಯಾವ ರೀತಿ ಕಸಿ ಕಟ್ಟಬೇಕು, ಯಾವ ರೀತಿ ಲೇಯರ್ ಮಾಡಬೇಕು, ಈ ಎಲ್ಲ ವಿಚಾರಗಳು ನಮ್ಮ ರೈತರಿಗೆ ಅವ್ರ ಮೂಲಕ ತಿಳಿಯುವಂತಹ ಒಂದು ಕೆಲಸ ಕೂಡ ಇವತ್ತಿನ ದಿವಸ ಆಗಬೇಕಾಗಿದೆ. ಯಾಕಪ್ಪ ಅಂತಂದ್ರೆ ಅದರೊಳಗೂ ಅವರು ಸಾಕಷ್ಟು ಅನುಭವವನ್ನ ಹೊಂದಿದ್ದಾರೆ. ಅವರ ಅನುಭವಗಳು ನಮ್ಮ ಎಲ್ಲ ಯುವ ರೈತ ಮಿತ್ರರಿಗೆ ಮತ್ತು ಅನುಭವಸ್ಥರಿಗೂ ಕೂಡ ಮಾರ್ಗದರ್ಶಿ ಆಗಬಹುದು ಅಂಥೇಳಿ ಅನ್ಕೊಂಡು, ಮಹೇಶ್ ಅವರೇ, ತಾವು ಏನು ಕಳೆದ 15-20 ವರ್ಷಗಳಿಂದ ಕೃಷಿ ಮಾಡ್ತಾ ಇದ್ದೀರಿ, ಈಗ ತಾವು ಕೃಷಿ ಡಿಪ್ಲೊಮಾ ಮಾಡಿರಿ, ಅಲ್ಲಿ ಕಲಿತಂತಹ ಏನು ವಿಚಾರಗಳಿದ್ದು, ಪಾಠಗಳಿದ್ದು, ಅವುಗಳನ್ನ ತಮ್ಮ ಹೊಲಕ್ಕೆ ತಂದು ನಮ್ಮ ಒಂದು ಬದುಕನ್ನು ಬದಲಾವಣೆ ಮಾಡ್ಕೊಳ್ಬೇಕು ಅನ್ನುವಂಥ ಒಂದು ವಿಚಾರ ಇಟ್ಟುಕೊಂಡೇ ತಾವು ಕೃಷಿ ಶುರು ಮಾಡಿದ್ರಿ ಅಂತ ಅನ್ಕೋತೀವಿ. ಯಾವ ರೀತಿ ಶುರು ಮಾಡಿದ್ರಿ ಮತ್ತು ಯಾವ ರೀತಿ ಆದಂತಹ ಒಂದು ಬದಲಾವಣೆ ಇಲ್ಲಿ ತನಕ ಆಗಿದೆ ಅಂತ? ನಮ್ಮದು ಎಲ್ಲ ಬೆಳೆ ಅಂದ್ರೆ ಸ್ವಲ್ಪ ನೆಟೆ ರೋಗ ಅದು ಬಹಳ ಹೊಂಟಿವು ಸರ್. ಅದರಿಂದ ಏನ್ ಮಾಡಿದ್ವಿ ಸರ್, ಫಸ್ಟ್ ಬಂದೊಪ್ಲೆ ನಾವು ನೇಗಿಲೆಲ್ಲ ಹೊಡಿಸಿದ್ವಿ ಸರ್. ನಮ್ಮ ಹಣ್ಣಿನಾಗ ಹುಳಗಳು ಲಾರ್ವಾಗಿರುವ ಎಲ್ಲ ಇರ್ತಾವ್ರಿ, ಹೊಡಿಸಿದ್ರೆ ನಿಂತೆಲ್ಲ ಸ್ವಲ್ಪ ಕಮ್ಮಿ ಆದ್ರಂಗೆ, ಹುಲ್ಲಿನ ಬೀಜನೂ ಹೆಚ್ಚಿಗೆ ಆಲತ್ತತ್ರಿ. ನೇಗಿಲು ಹೊಡಿಸಿದ್ ಮ್ಯಾಗ ಕಮ್ಮಿ ಆಯ್ತು ರೀ. ಫೀಲ್ಡ್ನಾಗ ಗೊಬ್ಬರ ಗೊಬ್ಬರ ಹಾಕ್ದವ್ರಿ, ಮಣ್ಣಿನಾಗೆಲ್ಲ ಭೂಮಿ ಎಲ್ಲ ಚಲೋ ಆಗುತ್ತೆ ರೀ. ಅದಾದ್ಮ್ಯಾಗ ತೊಗರಿ ಅದು ಬಿತ್ತಿದ್ರು ಸರ್. ಸಾಲಿನ ಸಾಲಿಗೆ ನೋಡ್ರಿ 8.5 ಫೀಟ್ ಹಾಕಿದವ್ರಿ ಸರ್. ಒಳಗ 6 ತಾಳು ಉದ್ದ ಹಾಕಿವ್ರಿ, ಒಂದು ಸಾಲು ತೊಗರಿ ಹಾಕಿದವ್ರಿ. ತೊಗರಿ ನೋಡಿ ಭಾರಿ ಬಂದ್ ಸರ್, 8.5 ಫೀಟ್ ಹಾಕಿದ್ರಿ ಅಡಲಂತ. ಗೊಬ್ಬರ ಗಿಬ್ಬರ ಎಲ್ಲ ಸಿಸ್ತಾಗ 10 ಎಕರೆದಾಗ ನೋಡ್ರಿ 40 ಚೀಲ ಉದ್ದ ಆಯ್ತು ರೀ, 60 ಚೀಲ ತೊಗರಿ ಆಯ್ತು ಸರ್. 10 ಎಕರೆಗೆ 100 ಚೀಲ ತೊಗರಿ ಆಯ್ತು ಸರ್. 10 ಎಕರೆದೊಳಗೆ 60 ಚೀಲ ತೊಗರಿ ತೊಗರಿ ಆಯ್ತು ರೀ, ಮತ್ತೆ ಒಂದು 40 ಚೀಲ ಉದ್ದನ ಆಯ್ತು ಸರ್. ಮತ್ತಂಗೆ ರೇಟ್ ನೋ 10,000 ಇತ್ತು ರೀ ಹಾಕಿದಾಗ, 10 ಲಕ್ಷ ಇದಾಯ್ತು ಸರ್ ಅವ ಅದೇ ಒಂದು ಹೊಲ್ದಂಗ. ಅಂದ್ರ ಸಾಕಷ್ಟು ಏನು ಇಳುವರಿ ಒಳಗೆ ನೀವು ಹೆಚ್ಚಳವನ್ನ ಕಂಡಿರಿ ಅಂತ ಹೇಳಬಹುದು. ರೋಗದ ನಿರ್ವಹಣೆ ಮಾಡುವಂತ ಸಂದರ್ಭದೊಳಗ ನಿಮ್ಗೆ ಹೆಂಗಾದ್ರೂ ಗೊತ್ತಿತ್ತು ಯಾವ ರೀತಿ ನಿರ್ವಹಣೆ ಮಾಡಬೇಕು ಅಂತ ಹೇಳಿ? ಈಗ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳಾಗಿರ್ಬೋದು ಅಥವಾ ಅಧಿಕಾರಿಗಳಾಗಿರ್ಬೋದು, ಅವರ ಸಹಾಯವನ್ನ ನೀವೇನಾದ್ರೂ ತಗೊಂಡ್ರೆ ರಾಜು ತೆಗಳಿ ಸರ್ನ ಏನ್ ಬೇಕಾದ್ರೂ ಎಲ್ಲ ಸಲಹೆ ಹೇಳ್ತಾರ್ರಿ. ಮತ್ತ ಹಂಗೆ ಜಹೀರ್ ಸರ್ ರೀ, ಮತ್ತ ಹಂಗೆ ನಮ್ಮ ಶ್ರೀನಿವಾಸ್ ಸರ್ ಹಾರಲ್ ಕೆವಿಕದಾಗ ಅವ್ರು ಎಲ್ಲ ಸಲಹೆ ಹೇಳ್ತಾರೆ ನಮ್ಗೆ ಏನೇನ್ ಬೇಕಿದೆ ಬೆಳಿಗ್ಗೆ ಹೊಡ್ರಿ ಅದ ಹೊಡ್ರಿ ಅಂತ ಹೇಳ್ತಾರ ಸರ್ ಸಲಹೆ. ಈಗ ನೀವು 60 ಎಕರೆ ಜಮೀನಿಂದ ಶುರು ಮಾಡಿದ್ರಿ. ಹಾ ಸರ್. ನಿಮ್ಮಲ್ಲಿ ಬಾವಿ ಅದ, ಬೋರ್ವೆಲ್ ಅದ. ಈಗ ನೋಡ್ರಿ, ನಮ್ಮ 10 ಎಕರೆ ಹೊಲದಾಗ ತೋಟ ಮಾಡ್ಲತ್ತೀವಿ ಸರ್. ಅದಕ್ಕೂ ಒಂದ್ 2 ಬೋರಿಂಗ್ ಹಾಕ್ಸೀನಿ ಸರ್. ಅದಕ್ಕೆ ನೋಡ್ರಿ ಹಿಂಗೆ ಬೋರಿಂಗ್ ರಿಚಾರ್ಜ್ ಮಾಡ್ತೀನಿ ಸರ್. ಅಂದ್ರೆ ಡೀಪ್ ನೋಡ್ರಿ, ಒಂದು 7-8 ಫೀಟ್ ಕೆದರ್ಸಿವಿ ಸರ್. ಕೆದರ್ಸಿ ಅದಕ್ಕೆ ಕೇಸಿಂಗ್ ಪೈಪಿಗೆ ಹೋಲ್ ಹಾಕಿವಿ ಸರ್. ಒಂದು 50-60 ಸಣ್ಣ ಸಣ್ಣ ರಂಧ್ರ ಮಾಡಿ ಹೋಲ್ ಹಾಕಿವ್ರಿ. ಅದ ಹಾಕ್ಸಿದ ಮ್ಯಾಕ ಅದಕ್ಕೆ ಒಂದು ಮಚ್ಚಾರ್ದಾನ ಟೈಪ್ ಜಾಲಿ ಬರ್ತಲ್ ಸರ್. ಅದು ಬೋರಿಂಗ್ದಾಗ ಒಳಗಡೆ ನೀರೇನು ಹೋಗ್ಬಾರ್ದಂತ್ರಿ. ಅವೆಲ್ಲ ಹಾಕಿದವ್ರ, ಹಾಕಿದ ಮ್ಯಾಗ ದೊಡ್ಡ ದೊಡ್ಡ ಕಲ್ಲು ಹಾಕಿವ್ರಿ. ಆಮ್ಯಾಗ ಸಣ್ಣ ಕಲ್ಲು, ಅದಕ್ಕಿಂತ ಮರಳು, ಜಲ್ಲಿ, ಹಂಗೆ ಇದ್ಲಿ ಅವೆಲ್ಲ ಹಾಕಿ ಸುತ್ತಿ ಬಿಟ್ಟೆವು ಸರ್. ಅಂದ್ರೆ ಬೋರಿಂಗ್ ಸ್ವಲ್ಪ ನೀರು ಇಂಪ್ರೂವ್ ಆಗ್ಲಂಗ್ ಮಾಡಿದವ್ರಿ. ಈಗ ನಾವು ಬ್ಯಾಂಕ್ನಾಗ ಎಷ್ಟು ದಿವಸ ರೊಕ್ಕ ಕೊಟ್ಟರು ಒಂದಿಷ್ಟು ರೊಕ್ಕ ಖಾಲಿನೂ ಆಗಲ್ರಿ. ಹಾಕ ತೆಗೆದು ಮಾಡಿದ್ರೆ ನೀರು ಇಂಪ್ರೂವ್ ಆಗ್ತಾವ ಸರ್. ತುಂಬತಾ ಇರ್ಬೇಕು, ಒಣ ತೆಗೆದು ಒಂದೇ ಮಾಡಿದ್ರೆ ಖಾತೆಗೆ ದುಡ್ಡನ್ನ ತುಂಬತಾ ಇರ್ಬೇಕು. ಅದೇ ರೀತಿ ಬೋರ್ವೆಲ್ ನೀರ್ ಏನಿರ್ತದ ಅದಕ್ಕೂ ನಾವು ರೀಚಾರ್ಜ್ ಮಾಡಿದ್ರೆ ಭೂಮಿ ಇದಾಗ್ತಾವ, ನೀರು ಹೆಚ್ಚಿಗೆ ಇದಾಗ್ತಾವ್ರಿ. ಇದನ್ನ ಹಿಂಗ ರೀಚಾರ್ಜ್ ಮಾಡ್ಬೇಕು ಅಂತ ನೀವೇ ಅನ್ಕೊಂಡ್ರೆ ಅಥವಾ ಯಾರಾದ್ರೂ ಮಾಡಿದ್ದನ್ನ ನೋಡಿ ನೀವು ಮಾಡಿದ್ರೆ? ನಾವು ನೋಡಿ ಸರ್, ದೇವರಾಜ ರೆಡ್ಡಿ ಸರ್ ಚಿತ್ರದುರ್ಗ ಸರ್ ಹಾರ ನೋಡ್ರಿ, ಅವ್ರದ್ದು ಯೂಟ್ಯೂಬ್ ನ್ಯಾಗ ನೋಡಿದೆವು ಸರ್. ಅದ್ ನೋಡಿ ಮತ್ತೆ ನಾವು ಯಾಕೆ ಮಾಡಬಾರ್ದ ಅಂತ ನಮ್ಮ ಹೊಲದಾಗ ನಾನೇ ಸ್ವಂತ ಮಾಡಿನಿ ಸರ್. ನೀವೇ ಸ್ವಂತ? ಸ್ವಂತ 2 ಬೋರಿಂಗ್ ರೀಚಾರ್ಜ್ ಮಾಡ್ಸೀನಿ ಸರ್. ಈ ನೀರು ಇಂಪ್ರೂವ್ ಆಲತ್ತ ಸರ್. ಈಗ ಯಾವಾಗ ಮಾಡಿದ್ದು ನೀವು ಇದನ್ನ ಕೆಲಸ? ಇದು ಮೇದಾಗ ಮಾಡ್ಸೀನಿ ಸರ್. ಇದೇ ಮೇದೊಳಗೆ? ಹಾ, ಮೇದಾಗ, ಏಪ್ರಿಲ್ ಮೇದಾಗ ಮಾಡ್ಸೀನಿ ಸರ್. ಅಂದ್ರೆ ಈಗ ನಿಮ್ಗೆ ಏನ್ ಅನಸ್ತ, ಈಗ ನಡುವ 1-2-3 ಮಳೆಗಳು ಬಂದು ಸದ್ಯಕ್ಕೆ ಮಳಿ ವಾತಾವರಣ ಐತಿ ನಮ್ ನೋಡ್ರಿ, ಸ್ಟಾರ್ಟಿಂಗ್ ಬಹಳ ನೀರ್ ಕಮ್ಮಿ ಇದ್ವು ಸರ್. ಈಗ ಅದ್ರ ರೀಚಾರ್ಜ್ ಮಾಡಿದಂತ ಸ್ವಲ್ಪ ಇಂಪ್ರೂವ್ ಅನ್ಸ್ಲತ್ತ ಸರ್. ನಾವು ನಿಮ್ಗೆ ಅದು ಅನುಭವಕ್ಕೆ ಬಂದದ? ಬಂದ ಸರ್, ಬಂದ. ಈಗ ಮತ್ತೆ ಈ ಮಳೆಗಾಲದೊಳಗೆ ಮತ್ತಿಷ್ಟು ಚಲೋ ಮಳೆ ಆಯ್ತಪ್ಪ ಅಂದ್ರೆ ಸಾಕಷ್ಟು ಸಮೃದ್ಧಿ ಬೋರ್ವೆಲ್ ದೊಳಗೆ ಆಗ್ತದೆ. ಮುಂದಿನ ಬ್ಯಾಸಿಗೆ ಸ್ವಲ್ಪ ಹೆಚ್ಚಿಗೆ ಗೊತ್ತಾಗ್ತದೆ ಸರ್. ಈಗ ರೀಚಾರ್ಜ್ ಮಾಡ್ಬೇಕು ಅಂತಂದಾಗ ಏನೇನು ನೀವು ಖರ್ಚು ಮಾಡಿದ್ರಿ ಅದಕ್ಕೆ? ಖರ್ಚ್ ಅಂತ ಸರ್, ನಂಬಲ್ಲಿ ಅಲ್ಲೇ ಹೊಲ್ದಾಗ ಕಲ್ಲು ಇದ್ವು ರೀ, ಅವಾಗ ಕಲ್ಲು ಹೊಯ್ದು ಹಾಕ್ಬಿಟ್ಟಿರಿ, ಉಸುಕ ಸಿಮೆಂಟ್ ಇಟ್ಟು ತಂದಿರಿ ಸರ್. ಅಷ್ಟೇ ಅಂದ್ರೆ ಸರಳ ಕೆಲಸ ಸರ್, ಈಜಿ ರೀ. ಅದೇನು 1,000-8,000 ಒಳಗೆ ಖರ್ಚ ಏನಾಗಲ್ರಿ. ನಮ್ಮ ಶ್ರಮ ಹಾಕ್ಬೇಕು, ಒಂದು ಮನಸ್ಸು ತಯಾರ ಮಾಡ್ಕೊಳ್ಬೇಕು. ಹೌದಪ್ಪ, ನಮ್ ಬೋರ್ವೆಲ್ ಇದೆ, ರೀಚಾರ್ಜ್ ಮಾಡ್ಕೊಳ್ಳೋಣ ಅಂತ ಹೇಳಿ ಅಂದ್ರೆ ನಮ್ಮ ಬೆಳೆಗಳಿಗೆ ನೀರು ಕಡಿಮೆ ಬಿಡೋಂಗಿಲ್ಲ. ಯಾವಾಗ ನಮಗ್ ಮಳೆ ನೀರು ಬರ್ತದ ಅದನ್ನ ಸಂಗ್ರಹ ಮಾಡುವಂತದ್ದು ಇದು ಹಿಡಿದಿಟ್ಟುಕೊಳ್ಳುವಂತದ್ದು ಒಂದು ಒಳ್ಳೆ ವಿಧಾನ ಇದು. ಅದನ್ನ ನೀವು ಮಾಡಿರಿ 2 ಬೋರ್ವೆಲ್ಗಳಿಗೆ. 2 ಬೋರ್ವೆಲ್ ರೀಚಾರ್ಜ್ ಮಾಡ್ಸೀನಿ ಸರ್. ಮತ್ತ ಹಂಗೆ ಹೊಲ್ದಾಗ ನೋಡ್ರಿ, ಎಲ್ಲಾ ಹಣ್ಣಿನ ಗಿಡಗಳು ಹಚ್ಚಿನಿ ಸರ್. ಮಾಯನಹಣ್ಣಿ ಗಿಡ ಹಚ್ಚನ್ರಿ, ದಾಳಿಂಬ್ರಿ ಗಿಡ ಹಚ್ಚನ್ರಿ. ದಾಳಿಂಬ್ರಿ ನೋಡ್ರಿ, ಸೋಲಾಪುರ ಅಂತ ಹೋಗಿ ತಂದೇನಿ ಸರ್. ಚಲೋ ವೆರೈಟಿ ನೋಡಿ, ಇನ್ಸ್ಟಿಟ್ಯೂಟ್ ಆದಲ್ರಿ ನಾವು ಗೌರ್ಮೆಂಟ್, ಅಲ್ಲಿ ಹೋಗಿ ತಂದೇನಿ ಸರ್. ಮತ್ತ ಹಂಗೆ ಅಂಜೂರಣ ಹಚ್ಚನ್ರಿ, 1-2 ಗಿಡ ರೀ. ಕರಿಬೇವು ಗಿಡ ಹಚ್ಚನ್ರಿ, ಮತ್ತ ಜಾಪಾಳ ಹಣ್ಣಿಂದು ಇತರ ನಮ್ಮ ಮನೆಗೆ ಏನೇನ್ ಬೇಕ್ರಿ, ನಾವು ಹೊರಗಿಂದ ಯಾಕೆ ತಂದ ರೋಗ ತರ್ಸ್ಕೋಬೇಕಂತ. ಈಗ ದುನದ ಬಿಮಾರಿ ಹೊಂಟವ್ರ ಸರ್, ಒಂದೊಂದು ಕ್ಯಾನ್ಸರ್ ಹೊಂಟವ್ರಲ್ರಿ, ಅವು ಹೊರಗಿಂದ ಹಣ್ಣು ತಿಂದು ಅಂದ್ರೆ ಬರಬರಿ ಇರಲ್ರಿ ಸೀದಾ. ಸೊ ಆರ್ಗ್ಯಾನಿಕ್ ತಿಂದ್ರೆ ಎಲ್ಲ ಸೊಲ ಮನುಷ್ಯನ ಹೆಲ್ತ್ ಇರ್ತದ ಅಂತ ತಂದಿವಿ ಸರ್. ಅಂದ್ರೆ ನೀವು ಹಣ್ಣಿನ ಗಿಡಗಳನ್ನು ಬೆಳೆದಿರಿ, ಅದ್ರ ಜೊತೆಗೆ ತೊಗರಿ ಆಮೇಲೆ ಬೇರೆ ಬೆಳೆಗಳನ್ನು ಕೂಡ ಮಾಡ್ತಾ ಇದ್ದೀರಿ. ನಿಮಗ ಈಗ ಈ ಹಣ್ಣಿನ ಬೆಳೆಗಳನ್ನ ಏನು ಬೆಳೆಯುವಂತಹ ಸಂದರ್ಭದೊಳಗ ಅವನ್ನ ನಾವೇ ನಮ್ಮಲ್ಲೇನೆ ಅವನ್ನ ಹೆಚ್ಚು ಮಾಡ್ಕೊಳ್ಬೇಕು ಅಥವಾ ಸಸಿಗಳನ್ನ ತಯಾರು ಮಾಡ್ಬೇಕು? ಸಸಿ ನಾವೇ ಮಾಡ್ಲತ್ತೀನಿ ಸರ್. ಈಗ ನಮ್ಮ ಮನೆಯಾಗಿಂದ ಹಣ್ಣಿನ ತಂದು ಸ್ವಲ್ಪ ಡಿಪಿ ಅದ ಹಾಕಿ ರೆಡಿ ಮಾಡಿ ಚಲೋ ನಾವೇ ಮಾಡಿನಿ ಸರ್. ತೊಡೆ ಬೇರೆ ಕಡೆ ಸ್ವಲ್ಪ ತರ್ಸೀನಿ ಸರ್. ನೀವೇ ಅದನ್ನ ಎಲ್ಲ ಕಸಿ ಮಾಡ್ತಾ ಇದ್ರಿ? ಈಗ ಕಸಿ ಅದು ಮಾಡ್ಬೇಕಲ್ಲತ್ತೀನಿ ಸರ್. ಅದು ಈಗೆಲ್ಲ ರೆಡಿ ಮಾಡ್ಲತ್ತವ್ರಿ. ಕಸಿ ಮಾಡಿದ್ರೆ ಜಸ್ಟ್ 3 ಬೀಜ ನಿಂತ ರೆಡಿ ಆವಾಗ 7-8 ಸೇಕ್ ಕಾಯಿ ಆಗ್ತಾವ ಸರ್. ಈಗ ಅದು ನಾವು ಗ್ರಾಫ್ಟಿಂಗ್ ಮಾಡಿದೆ ಅಂತ ತಿಳ್ಕೊ ರೀ, 2 ಸೇಪ್ ಕಟ್ ಮಾಡಿ 2 ಸೇಪ್ ಅದು ಸೈ ಅಂತಂದು ಹಾಕಿದ್ರೆ ಅಂದ್ರೆ 3 ಸ್ಟಾರ್ಟ್ ಆಗ್ತದೆ ಸರ್. ಕಲಮ್ ಕಲಮ್ ಕಟ್ಲಾಕ್ರಿ, ಅಂದ್ರೆ ಈಸಿ ಮೆಥಡ್ ಆತ್ರ, ಜಲ್ದಿ ಬರ್ತಾವ್ರಿ ಕಾಯಿ. ಈ ಬೀಜ ನಿಂತ ಮಾಡಿದ್ರೆ ಮತ್ತೆ ಅದು ಟೈಮ್ನು ಹಿಡಿತ ಸರ್. ಅಂದ್ರೆ ಈಗೇನು ಮಾವಿನ ಗಿಡಗಳು ಬೀಜದಿಂದ ಏನ್ ಬರ್ತಾವ ಅದಕ್ಕೆ ಕಲಮ್ ಕಟ್ಟಿ ನಮಗೆ ಬೇಕಾದಂತಹದ್ದು ತಳಿ ತಗೊಂಡು ಅದನ್ನ ಕಸಿ ಕಟ್ಟಿದ್ರೆ ಒಳ್ಳೆ ಹಣ್ಣುಗಳನ್ನ ಪಡಿಬಹುದು. ಈಗ ಕೇಸರ್ ಇರ್ಬೋದು, ಯಾವ್ದು ಕಟ್ಟಾಕ ಕೇಸರ, ದಶರಿ, ಕೇಸರ್, ಮಲ್ಲಿಕಾ, ಮಲ್ಲಿಕಾರಿ, ಹಿಂಗ ಹಲವಾರು ಬರ್ತಾವ ಸರ್. ಮತ್ತ ಹಂಗೆ ಏರ್ ಲೇರಿಂಗ್ ಅಂತಾರ ಸರ್, ಅದು ಅಂಜೂರ್ಗು ಬರ್ತದೆ ಸರ್. ಅಂಜೂರಿ ಹಣ್ಣಿಗ್ರಿ ಏರ್ ಲೇರಿಂಗ್ ಅಂದ್ರೆ ಮ್ಯಾಗಿನ ತೊಗಟಿ ಸುಲಿಬೇಕು ಸರ್. ಒಂದು ಮ್ಯಾಗಿಂದ ಒಂದು 1.5 ಇಂಚ್ ರೀ ಸುಲ್ದು ರೀ, ಅದಕ್ಕೆ ಅಲಿವೇರಾ ಹಚ್ಚಬೇಕ್ರಿ ಜೆಲ್, ಸ್ವಲ್ಪ ರೂಟ್ ಗ್ರೋವರ್ ಆ ಟೈಪ್ ಹಚ್ಚಿ ಅದು ಸ್ವಲ್ಪ ಕೊಯ್ಬೇಕ್ರಿ ಮ್ಯಾಗಿನ ತೊಟ್ಟಿ ಸೊಲ್ದ ಮ್ಯಾಕ್ರಿ. ಅದಕ್ಕೆ ಒಂದು ಈ ಕೊಕ್ಕೊಪೀಟು ಮತ್ತು ಸ್ವಲ್ಪ ಮಣ್ಣು ತೊಗೊಂಡು ಒಂದು ಪ್ಲಾಸ್ಟಿಕ್ನ ಹಾಕೋಬೇಕ್ರಿ. ಹಾಕೊಂಡ ಮ್ಯಾಕ ಅದಕ್ಕೆ ಸಣ್ಣ ಸ್ವಲ್ಪ ಕೊಯ್ದ್ರಿ, ಒಳಗ ನೀರ್ ಗೀರ್ ಹೋಲಾರ್ದಂಗ ಹಸಿ ಮಾಡಿ ಹಚ್ಚಿ ಬಿಡ್ಬೇಕ್ರಿ. ಅದ್ ನೋಡ್ರಿ ಒಂದ್ 40-45 ದಿವಸನಾಗ ಬೇರು ಬರ್ಲಕ್ ಚಾಲು ಬೇರು ಬರ್ತಾವ್ರಿ. ಬೇರಾದ್ಮ್ಯಾಕ ನಾವು ಅದು ಒಂದೇ ಪ್ಲಾಂಟ್ ಮತ್ತೊಂದು ರೆಡಿ ಮಾಡ್ಕೋಬಹುದು ಸರ್ ಬೇರೆ ಕಡೆ. ಅಂತದ್ದು ನಿಮ್ಮ ಏನು ಅಂಜೂರ ಗಿಡ ಸಾಕಷ್ಟು ಬೆಳೆದಿತ್ತು ಅಂತಂದ್ರೆ ಬೇಕಾದಷ್ಟು ಸಸಿಗಳನ್ನು ನೀವು ಮಾಡ್ಕೊಳ್ಬಹುದು. ಆ ರೀತಿ ಜಾಪಾಳ ಹಣ್ಣಿಂದ್ರಿ, ಮತ್ತ ಹಂಗೆ ಇನ್ನೊಂದು ಏನಂದ್ರೆ ಐ ಬಡ್ಡಿಂಗ್ ಅಂದ್ರೆ ಫ್ಲವರ್ ಕಣ್ಣು ಕಸಿ ಮಾಡೋ ಕಣ್ಣು ಕಸಿರಿ. ಅದು ಗುಲಾಬಿ ಹೂ ಅಂದ್ರೆ ಬರ್ತಾರೆ. ಮತ್ತ ಹಂಗೆ ಭಾರಿ ಗಿಡದನ್ನ ಸಣ್ಣ ಕಣ್ಣು ತೊಗೊಂಡು ಒಂದ್ ಪದರು ಸಣ್ಣ ಸ್ವಲ್ಪ ಸೀಳ್ಬೇಕ್ರಿ. ಸೀಳಿ ಸಣ್ಣ ಕಣ್ಣಿದ್ದ ಬಡ್ಡಿ ನೋಡಿ ಹಾಕೋದ್ರೆ ಇಂಪ್ರೂವ್ ಆಗ್ತದೆ ಸರ್, ಬರ್ತದೆ ಸರ್. ಈಗ ಮಹೇಶ್ ಅವ್ರೆ ಏನ್ ತಾವ್ ಹೇಳ್ತಾ ಇದ್ದೀರಿ, ಕಸಿ ಕಟ್ಟುವಂತದ್ದು ಆಮೇಲೆ ಲೇಯರ್ ಮಾಡುವಂತದ್ದು ಅಂದ್ರೆ ನಮಗೇನು ಸಸಿಗಳನ್ನ ತಯಾರು ಮಾಡ್ಕೊಳ್ಳುವಂತದ್ದು ಅಂದ್ರೆ ಚಲೋ ಸಸಿಗಳನ್ನು ಗುಣಮಟ್ಟದ ಸಸಿಗಳನ್ನ ತಯಾರು ಮಾಡ್ಕೊಳ್ಳುವಂತದ್ದು ನಮಗ್ ಖಾತ್ರಿ ಇರ್ಬೇಕು. ಇದು ಹೌದಪ್ಪ, ಇದು ನಾವು ಮಲ್ಲಿಕಾದ್ದೇ ಐತಿ ತಳಿ, ಇದು ಕೇಶರ್ ತಳಿನೇ ಐತಿ, ಇದು ದಶರಿ ತಳಿನೇ ಐತಿ ಅಂತ ನಮಗ ಗೊತ್ತಿದ್ದನ್ನ ಆಯ್ಕೆ ಮಾಡಿ ತಂದು ಕಟ್ಟಿದ್ರೆ ನಿಮಗೆ ಒಳ್ಳೆ ಚಲೋ ವೆರೈಟಿ ನೋಡಿ ತಂದು ಇದು ಮಾಡಿದ್ರೆ ಇದಾಗ್ತದೆ ಸರ್. ಈಗ ನೀವು ಇದ್ರ ಬಗ್ಗೆ ನಿಮಗೆ ಸಾಕಷ್ಟು ಅನುಭವ ಅದ, ಕಸಿ ಕಟ್ಟಿದ ಅನುಭವ? ಕಸಿ ಕಟ್ಟಿನ ಬೆಳಗಾವ್ ಕಾಲೇಜ್ನಾಗ ನೋಡ್ರಿ, ಬಹಳ ಹೊರಗೆ ಹೋಗಿ ರೈತರ ಬಲ್ಲಿ ಹೋಗಿ ಮಾಡ್ತೀನಿ ಸರ್. ಅಲ್ಲಿ ಹೊರಗೆ ಅಂದ್ರೆ ನಾವು ಇಲ್ಲಿ ಕಾಲೇಜ್ನಾಗ ಅಷ್ಟ ಹೇಳ್ತಲ್ರಿ, ಪ್ರಾಕ್ಟಿಕಲ್ ಥಿಯರಿನೇ ಹೇಳ್ತಾರ್ರಿ ಅವರು. ನಾವು ಪ್ರಾಕ್ಟಿಕಲ್ ಸಲಕ್ಕೆ ಸಸಿ ಮಾಡಲು ಹೋಗಿ ಸ್ವಂತ ನಾ ಹೋಗಿ ಮಾಡಿದ್ ಸರ್. ಎಲ್ಲೆಲ್ಲಿ ಮಾಡ್ತಾ ಇದ್ರಿ? ಅಲ್ಲಿ ಬೆಳಗಾವ್ನಾಗ ಇಲ್ಲ ನರ್ಸರಿ ಇದ್ರು ಸರ್, ಅವ್ರ ಬಲ್ಲಿ ಹೋಗಿ ಎಲ್ಲ ಟ್ರೈನಿಂಗ್ ತಗೊಂಡ್ ಬಂದೇನ್ರಿ. ಹಂಗೆ ಇದು ಗುಲಾಬ್ ಹೂವಿನೂ ಡಾಗ್ ರೋಸ್, ಅದಕ್ಕೆ ಅಂದ್ರೆ ಡಾಗ್ ರೋಸ್ ಅಂದ್ರೆ ಅದಕ್ಕೆ ಹೂ ಆಗಲ್ಲ ಸರ್, ಅದಕ್ಕೆ ಚಲೋ ಹೂ ಅಂತಂದ್ ಹಾಕ್ದ್ರೆ ಬೆಳೆ. ಅದು ಸ್ಟಾಕ್ ನೀವು ಸ್ಟಾಕ್ ಡಾಗ್ ರೋಸ್, ಅದಕ್ಕೆ ಅಂದ್ರೆ ಡಾಗ್ ರೋಸ್ ಅಂದ್ರೆ ಹೂ ಆಗಲ್ಲ ಸರ್, ಆಗುದಿಲ್ಲ. ಅದು ಆಗ ಹೂವ ತಂದು ಕಣ್ಣು ಹಾಕಿದ್ರೆ ಇದು ಸರ್. ಅಂದ್ರೆ ಚಲೋ ತಳಿ ಕಣ್ಣು ತಂದು ನಾವು ಅದಕ್ಕೆ ಜೋಡಿಸ್ಬೇಕು, ಜೋಡಿಸ್ಬೇಕು, ಕಟ್ಟಬೇಕು. ಇದು ನಿಮಗೆ ಸಾಕಷ್ಟು ಅನುಭವ, ಎಷ್ಟು ವರ್ಷದ ಅನುಭವ ಇದೆ ನಿಮಗೆ? ಈಗ ನೋಡಿ ಸರ್, 15-20 ವರ್ಷ ಸರ್ ನಾ ಮಾಡತ್ರಿ, ಇದು ಮಾಡ್ತಾ ಇದ್ದಾನೆ. ಇವಲ್ರಿ ಎಲ್ಲ ಹೊಲದ ಬಗ್ಗೆ ಹೆಚ್ಚಿಗ್ರಿ ಸ್ವಲ್ಪ ಇವನು ಅದ್ರ ಸಂಗ. ಅಂದ್ರೆ ಈಗ ನರ್ಸರಿ ಮಾಡುವಂತದ್ದಾಗ್ಲಿ, ಈಗ ಕಲಂ ಕಟ್ಟೋದು ಹೇಳದ್ರಲ್ಲ, ಇದು ಎಷ್ಟು ಅನುಭವ? ಇದು ಮತ್ತೆ 15 ವರ್ಷದಿಂದ ಆಯ್ತು ಸರ್. ಕಾಲೇಜ್ ಬಹಳ ಪ್ರಾಕ್ಟೀಸ್ ಮಾಡಿ ಸರ್. ಅಡ್ಡಿ ಇಲ್ಲ. ಈಗ ಯಾರು ಕರೆದ್ರು ಅಲ್ಲಿ ನಿಮ್ಗೇನ್ ಹೌದಪ್ಪ ನೀವು ಕೆಲಸ ಬರ್ರಿ ಅಂತಂದ್ರೆ ನೀವು ಅಲ್ಲಿ ಹೋಗಿ ಕಸಿ ಕಟ್ಟಿ ಬರ್ತೀರಿ ಈಗಾದ್ರೂ ಸಹಿತ? ಇಲ್ಲ ಸರ್, ನಮ್ ಸ್ವಂತ ನಾವು ಮಾಡ್ಕೋಬೇಕು ಮಾಡ್ಕೋಬೇಕಂತ ಇದ್ರಿ. ಇಲ್ಲ ಅಂದ್ರೆ ನಮ್ಮ ರೈತರು ಒಳ್ಳೆ ಒಂದು ಖಾತ್ರಿ ಆದಂತಹ ಸಸಿಗಳನ್ನ ತಮ್ಮ ಕಣ್ಣು ಮುಂದೆನೇ ತಯಾರು ಮಾಡ್ಕೊಳ್ಬಹುದು. ಅವರಿಗೆ ಟ್ರೈನಿಂಗ್ ಕೊಡ್ತೀರಿ ಯಾರಾದ್ರು ಬಂದ್ರೆ ಇಂಥದ್ದು ಮಾಡ್ತೀನಿ ಅಂತ ಹೇಳಿ ಮಾಡ್ತೀನಿ ಸಲಹೆ ಎಲ್ಲ ಹೇಳ್ತೀವಿ ಸರ್. ಹಂಗೇನ ಮತ್ತ ಹಂಗೆ ಹೆಂಗ ತೊಡ ಇನ್ನೊಂದು ತೋಟದಾಗ ಏನ್ ಮಾಡೇವ್ರಿ, ಒಂದು 10 ಎಕರೆದಾಗ 6 ಎಕರೆ ಹೆಸರು ಹಾಕಿವಿ ಸರ್. ಈಗ ಮತ್ತೆ ಬಿದ್ದರ್ ನಿಂತು ಮತ್ತು ಧಾರವಾಡ ನಿಂತು ಹುಲ್ಲಿನ ಬೀಜ ತಂದಿದ್ದೆ ಸರ್. ಅದು NLM ಸ್ಕೀಮ್ದಾಗ 525 ಕುರಿದು ಸಾಕ್ಬೇಕಂತ ಮತ್ತೆ ಮಾಡ್ತೇನೆ ಸರ್. ಈಗ ಹುಲ್ಲಿನ ಬೀಜ ಅವೆಲ್ಲ ಹಚ್ಚಿನ ಸರ್. ಈಗ ರೂಮ್ ಅದೆಲ್ಲ ಕಟ್ಲತ್ತೇನ ಸರ್. ಕುರಿ ದೊಡ್ಡ ಮಾಡ್ತಾ ಕುರಿ 525 ನ್ಯಾಷನಲ್ ಲೈವ್ ಸ್ಟಾಕ್ ಮಿಷನ್ದಾಗ ಅದೊಂದು ಅಪ್ರೂವಲ್ ಆಗ್ಯದ ಸರ್ ನಮ್ಗೆ, ಅದೊಂದು ಮಾಡಿಸ್ಬೇಕಲ್ಲತ್ತೇನೆ ಮಾಡ್ಲತ್ತೇನ ಸರ್. ಅದ್ರ ಬಗ್ಗೆ ನಿಮಗೆ ಟ್ರೈನಿಂಗ್ ಟ್ರೈನಿಂಗ್ ಅದ ತೊಗೊಂಡ್ ಬಂದೇನೆ ಸರ್. ಇಲ್ಲಿ ಗುಲ್ಬರ್ಗ್ನು ಹೇಳ್ಯಾರ್ರಿ, ಹಂಗೆ ಸ್ವಲ್ಪ ಟ್ರೈನಿಂಗ್ ತೊಗೊಂಡ್ ಬಂದೇನೆ ಸರ್. ಅನುಭವ ಸರ್ ಎಲ್ಲ. ಮತ್ತೆ ಹಂಗೆ ನಮ್ ಎಂಟು ದನಗಳು ನಾವ್ ಸರ್, ಗಿರ ಆಕಳು ಒಂದಾದ್ರಿ, ಉಳಿದಿವೆಲ್ಲ ಲೋಕಲ್ ಅವ್ರಿ ಸರ್. ಒಂದು 8 ಸರ್. ಅಂದ್ರೆ ಹಾಲು ಹಾಲು ಎಲ್ಲ ಕೊಡ್ತೀವ್ರಿ ಸರ್ ಮಂದಿಗೆ. ಅಲ್ಲೇ ಮನೆ ಬಲ್ಲಿ ಬಂದು ಹೋಯ್ತಾರೆ, ಒಂದು 10-15-20 ಲೀಟರ್ ದಿನ ಮನೆಗೆ ಮನೆ ನಿಂತು ಬಂದು ಹೋಯ್ತಾರ ಸರ್. ಅದು ಏನು ಹೆಚ್ಚು ಮಾಡ್ಬೇಕಂತದನ ದನಗಳು ಮಾಡ್ತೀವಿ ಸರ್. ಈಗ ಆದ್ಮ್ಯಾಕ ಹುಲ್ಲೇದು ಹಚ್ಚಿವ್ರಿ ಆಯ್ತಂದ್ರ ದನಗಳನ್ನೂ ಒಂದು ಸ್ವಲ್ಪ ತರಬೇಕನು, ಆದ್ರೆ ಹೆಚ್ಚಪ್ಪ ಗಿರಾಕುಳುಗಳು ಎಲ್ಲ ತರಬೇಕನು ತರಬೇಕಂತ ವಿಚಾರ ಮಾಡ್ತೀವಿ. ವಿಚಾರ ಮಾಡ್ತೀನಿ ಸರ್. ಅಂದ್ರೆ ಮುಖ್ಯವಾಗಿ ಈಗೇನು ನೀವು ಕುರಿದು ಸಾಕಾಣಿಕೆದೊಂದು ಚಾಲು ಮಾಡಿನ ಸರ್. ಅದೊಂದು ಈಗ ಈಗ ಶುರು ಮಾಡ್ಬೇಕಂದ್ರೆ ಎಷ್ಟು ಕುರಿಗಳಿಂದ ಸ್ಟಾರ್ಟ್ ಮಾಡ್ತೀರಿ? ಈಗ ನೋಡಿ ಸರ್, ನಮ್ದು ಪ್ರಾಜೆಕ್ಟ್ ನೋಡ್ರಿ 525 ಸರ್. ಅದು 1 crore ಇದ ಸರ್ ಅದು ಪ್ರಾಜೆಕ್ಟ್. ಅದು ಈಗ ಸದ್ಯಕ್ಕೆ ಒಂದು 100-200 ತರಬೇಕಲ್ಲ ತರಿ, ಅದು 3 ವರ್ಷದೊಳಗೆ 525 ಮಾಡ್ಬೇಕು ಸರ್. ಅದು ಈಗ ನೀವು ಹೆಂಗ್ ಅನ್ಕೊಂಡು ಮಾಡಾಕತ್ತಿರಲ್ಲ, ಈಗೆಲ್ಲ ಸ್ಯಾಂಕ್ಷನ್ ಆಯ್ತು ನಿಮ್ಗ, ಒಂದು ಆ ಯೋಜನೆ ಒಳಗೆ NLM ಯೋಜನೆ ಒಳಗ ತಮಗ ಈ ಒಂದು ಬಿಡುಗಡೆ ಆಗಿದೆ ನಿಮ್ಗೆ, ಅದನ್ನ ಮಾಡಬೇಕು ಅಂತ ಹೇಳಿ. ಈಗ ಎಷ್ಟು ವರ್ಷದ ಯೋಜನೆ ಇದು? ಅದು 3 ವರ್ಷನಾಗ ಕಂಪ್ಲೀಟ್ ಮಾಡ್ಬೇಕು ಸರ್. 3 ವರ್ಷದೊಳಗೆ ಇದನ್ನ ಸ್ಥಾಪನೆ ಮಾಡ್ಬೇಕು, ಆಮೇಲೆ ಅದ್ರದ್ದು ಇದು ಚಾಲನೂ ಮಾಡ್ಬೇಕು. ಇದು ನರೇಂದ್ರ ಮೋದಿ ಅವ್ರದ್ದು ಸ್ಕೀಮ್ ಸರ್ ಇದು. ಒಟ್ಟು 3 ವರ್ಷನಾಗ ಕಂಪ್ಲೀಟ್ ಮಾಡ್ಬೇಕಂತ ಸರ್. 525 ಪ್ರಧಾನಮಂತ್ರಿ. ಅಂದ್ರೆ ಹಂತ ಹಂತವಾಗಿ ನೀವು ಕುರಿಗಳನ್ನ ತಗೊಂಡ್ ಬರ್ತೀರಿ? ಈಗ ಸ್ಟಾರ್ಟಿಂಗ್ ಒಂದು 100-200 ತಂದು ಸ್ಟಾರ್ಟಿಂಗ್ ಒಮ್ಮಲಿಗೆ ತರ ಬಿಡ್ತೇವೆ. ಸ್ವಲ್ಪ ಸ್ವಲ್ಪ ಕಮ್ ತಗೊಂಡ್ರೆ ಮಾಹಿತಿನೂ ಬರ್ತದೆ ಸರ್. ಈಗ ಒಮ್ಮಲಿಗೆ ತಂದು ಲಾಸ್ನೂ ಆಗ್ತದೆ ಸರ್. ಹೌದು, ಸ್ವಲ್ಪ ನಮ್ಮನ್ನು ಪ್ರಾಕ್ಟೀಸ್ ಆದಂಗ ಆತದ್ರಿ. ಅದಾದ್ಮೇಲೆ ಮುಂದೆ ಕಂಟಿನ್ಯೂ ಮಾಡ್ಲಕ್ ನಡೀತದೆ ಸರ್. ಈಗ ನಿಮ್ದೇನು ಲೆಕ್ಕಾಚಾರ? ಈಗ 1 crore ಪ್ರಾಜೆಕ್ಟ್ ಅದ. ಈಗ ನಿಮ್ಮ ಲೆಕ್ಕಾಚಾರ ಏನದ, ಯಾವ ರೀತಿ ಇದನ್ನ ಬೆಳೆಸಬೇಕು ಅನ್ನುವಂತ ಒಂದು ವಿಚಾರ? ಈ ಒಟ್ಟು ನಮ್ದು ಅಲ್ಲೇ ಶೆಡ್ಡಿನಾಗೆ ಬಿಡ್ಬೇಕನ್ನಾದ್ರೆ, ಈಗ ಅಂದ್ರೆ ಯಾರು ಮೈಸೂರು ಹೆಚ್ಚಿಗೆ ಎಲ್ಲ ಸಿಗಲ್ಲ ಸರ್. ಅಲ್ಲೇ ಕಟ್ಟಿದಲ್ಲೇ ಹುಲ್ಲದ ಹಚ್ಚಿ ಮೇವದ ಹಾಕಿ ಕಡಿಮೆ ಲೇಬರ್ನಾಗೆ ಹೆಚ್ಚಿಗೆ ಇಂಪ್ರೂವ್ ಆಗ್ತಾ ಅಂತ ಇದು ಮಾಡೋದು ಸರ್. ಈಗ ಹೊರಗೆ ಹೋದ್ ನೋಡಿ ಸರ್, ಮಂದಿ ಕಾಟ ಆಗ್ತಾರೆ, ಮಂದಿಗಳು ಹೊಲ್ದಾಗ ಹೋಗ್ತಾವ್ರೆ, ಲಾಸ್ ಆತ, ಒಂದೊಂದು ಕುರಿ ಹಿಡ್ಕೊಂಡು ಹೋಗ್ತಾವ್ರೆ, ಎಲ್ಲ ಲಾಸ್ ಆಗ್ತಾವ ಸರ್. ಅಡ್ಡಿಲ್ಲ. ಈಗ ಒಂದು ಕುರಿಯಿಂದ ನೀವು ಮುಂದಿನ ದಿನಗಳಲ್ಲಿ ಎಷ್ಟು ನಿರೀಕ್ಷೆ ಮಾಡಬಹುದು? ಒಂದು ಕುರಿ ಇಷ್ಟಕ್ಕೆ ಮಾರಾಟ ಆಗ್ತದೆ ಅಂತ ಹೇಳಿ ಒಂದು 6,000 ಸಣ್ಣ ಮರಿ ಸಿಗ್ತಾವ್ರಿ. ಈ ದೊಡ್ಡ ನೋಡ್ರಿ ಒಂದು 15,000-20,000 ಕೊಡ್ತಾವ ಸರ್. ನಾವೇ ಮರಿ ನಿಂತ ಬೆಳ್ತಾ ಬೆಳ್ತಾ ಅದನ್ನು ಇಂಪ್ರೂವ್ ಆಗ್ತದೆ ಸರ್. ಅದ್ರ ಬಗ್ಗೆ ನಿಮಗೆ ಸಾಕಷ್ಟು ವಿಶ್ವಾಸ ಮತ್ತು ಅದನ್ನು ಮಾಡಲೇಬೇಕು ಅನ್ನುವಂಥ ವಿಚಾರದ ವಿಚಾರ ಸರ್. ಭೂಮಿಗೆ ಹೆಚ್ಚಿಗೆ ಗೊಬ್ಬರ ಇದಾಗ್ತಂತ ಅದ್ರ ಸಲಕ್ ಮಾಡತ್ತೀವಿ ಸರ್. ನಮ್ಮ ಭೂಮಿನೂ ಹೆಚ್ಚಿಗಾದ್ರೆ ಆರ್ಗ್ಯಾನಿಕ್ನು ಆದಂಗತ್ತ ಅಂತ ಹೇಳಿ ಹೆಚ್ಚಿಗೆ ಇದು ಮಾಡತ್ತೀರಿ. ಅಂದ್ರೆ ಭೂಮಿ ಹೆಲ್ತ್ ಚಲೋ ಇದ್ರೆ ಮನುಷ್ಯನ ಹೆಲ್ತ್ ಚಲೋ ಸರ್. ಈಗ ನೋಡ್ರಿ ಕ್ಯಾನ್ಸರ್ ಅಂತ ಬೇಮಾರಿ ಹೊಂಟವ್ರಿ, ಎಷ್ಟೆಷ್ಟು ರೊಕ್ಕ ಹಾಕ್ಲತ್ತೀವಿ ಸರ್. ಅದೇ ನಾವೇ ನಾವು ಸ್ವಂತ ಹೊಲ ಮಾಡಿದ ಆರ್ಗ್ಯಾನಿಕ್ ಇದು ಮಾಡಿದ್ರು ಹೆಚ್ಚಿಗೆ ಇದಾಗ್ತಂತ, ಯಾವುದೇ ಬೇಮಾರಿ ಬರಲಾರ್ದಂಗ ಮನುಷ್ಯನ ಹೆಲ್ತ್ನು ಚಲೋ ಇರ್ತಾರೆ. ಊರನ್ ಗಾಳಿ ನೋಡ್ರಿ, ಹೊಲ್ದಾನ್ ಗಾಳಿ ನೋಡ್ರಿ. ಈಗ ನೋಡ್ರಿ ನಾವು ನೋಡ್ತಾ ಇರ್ತೀವಿ ಕುರಿ ನಿಲ್ಸುವಂತದ್ದು, ಅದು ಒಂಥರ ವ್ಯಾಪಾರ ಆಗುವಂತದ್ದು ನಾವು ನೋಡ್ತಾ ಇದೀವಿ ಇತ್ತೀಚಿನ ದಿವಸಗಳಲ್ಲಿ. ಸಾಕಷ್ಟು ಜನ ರೈತರು ಕುರಿ ನಿಲ್ಸುವಂತದಕ್ಕೆ ಯಾರು ಕುರಿಗಾರ ಇರ್ತಾರ ಅವ್ರನ್ನ ಭೇಟಿಯಾಗಿ ಅವ್ರನ್ನ ಕರ್ಕೊಂಡು ಬಂದು ತಮ್ಮ ಹೊಲದೊಳಗೆ ನಿಲ್ಲಿಸ್ತಾ ಇರ್ತಾರ. ಹೌದಾ? ಅದಕ್ಕೂ ಏನೋ ಒಂದು ಅವರಿಗೆ ಒಂದು ಆದಾಯ ಬರ್ತದ, ಸಂದಾಯ ಆಗ್ತದ. ಅದೇ ರೀತಿ ಈಗೇನು ಕುರಿಗಳ ಮಾರಾಟದಿಂದ ಬರ್ತದ, ಮತ್ತ ಅದ್ರ ಜೊತೆಗೆ ಈ ಕುರಿ ನಿಲ್ಸುವಂತದ್ದು ಸಾವಯವ ಗೊಬ್ಬರ ಅದರಿಂದ ಸಿಗುವಂತದ್ದು, ಈ ವಿಚಾರ ಕೂಡ ಅದ ತಮಗೆ? ಹಾ ಸರ್, ಭೂಮಿನೂ ಹೆಲ್ತ್ ಚಲೋ ಆಗ್ತಲ್ಲ ಸರ್, ಅದರಿಂದ ಗೊಬ್ಬರ ಬರುತ್ತಾರೆ, ಮತ್ತೆ ಹಂಗೆ ಆದಾಯ ಸಿಗ್ತಾರೆ, ಎಲ್ಲ ಇಂಪ್ರೂವ್ ಆಗ್ತಾರೆ, ಮತ್ತೆ ವರ್ಷಿಗೆ ಇದಾನು ಆಗ್ತದೆ ಸರ್. ಈಗೇನು 60 ಎಕರೆ ಜಮೀನು ತಾವು ಕೃಷಿ ಮಾಡ್ತಾ ಇದ್ದೀರಿ, 60 ಎಕರೆ ಒಳಗ ತಮ್ಮ ಒಂದು ಆದಾಯ ಅನ್ರಿ, ಇಳುವರಿ ಅಂತನ್ರಿ, ಈಗ 15 ವರ್ಷಗಳಲ್ಲಿ ಯಾವ ರೀತಿ ಬದಲಾವಣೆ ಆಗ್ಯದ? ಶುರು ಮಾಡದಂತ ಸಂದರ್ಭದೊಳಗ ಎಷ್ಟು ಇಳುವರಿ ಬರ್ತಿತ್ತು, ಆದಾಯ ಬರ್ತಿತ್ತು, ಈಗ ಯಾವ ಆದಾಯ ಇಳುವರಿ ನೀವು ಮುಟ್ಟಿರಿ ಅನ್ನೋದ್ರ ಬಗ್ಗೆ ಹೇಳ್ತೀರಿ? ನಮ್ ಫಸ್ಟ್ ಗೊಬ್ಬರ ಹೊಲನೇ ಇದ್ದವ್ರಿ ಆಲ್ಮೋಸ್ಟ್ ಆಲ್, ಎಕರೆಗೆ 6-7 ಸಹಜ ಉಂಟು ಸರ್. ಈಗ ಒಂದು 40 ಎಕರೆ ತೊಗರಿ ಹಾಕಿವ್ ಸರ್, ಏನೆಲ್ಲ 6 ಚೀಲ ಮ್ಯಾಗೆ ಬರ್ತ ಸರ್ ಇಳುವರಿ ಎಕರೆಗೆ. ಎಕರೆಗೆ ಇನ್ನೂ ಹೆಚ್ಚು ಮಾಡಬೇಕು ಅನ್ನುವಂಥದ್ದು ಸ್ವಲ್ಪ ಗೊಬ್ಬರ ಹಾಕ್ತಂದ್ರೆ ಇನ್ನೂ 7-8 ತನ ಸಹಜ ಬರ್ತದೆ ಸರ್. ಸ್ವಲ್ಪ ಗೊಬ್ಬರ ಹೆಚ್ಚಿಗೆ ಆಯ್ತಂದ್ರೆ ಭೂಮಿ ಫರ್ಟಿಲಿಟಿ ಆಯ್ತಂದ್ರೆ ಸಹಜವಾಗಿ ಹೆಚ್ಚಿಗೆ ಬರ್ತದೆ ಸರ್. ಅಂದ್ರೆ ಅದೇ ಪ್ರಯತ್ನದೊಳಗೆ ತಾವು ಈಗ ನಮ್ಮ ಬಾಬರಲ್ಲಿ ಪೈಲೆ ಇದು ಮಾಡ್ಯಾರ್ರಿ, ಈಗ ನಾವು ಹೆಚ್ಚಿಗೆ ಆರ್ಗ್ಯಾನಿಕ್ ಮಾಡ್ಬೇಕು ಅನ್ನೋದಾರೆ ಹೆಚ್ಚಿಗೆ ಸಂಪೂರ್ಣವಾಗಿ ಆರ್ಗ್ಯಾನಿಕ್ ಮಾಡ್ಬೇಕು ಅಂತ ಹೇಳಿ. ಹೌದ್ರಿ ಸರ್, ಆದಷ್ಟು ಮಾಡ್ಬೇಕಲ್ಲ ಖುಷಿ ಮಾಡತ್ತೆ ಸರ್. ಎಲ್ಲ ಈಗ ನೋಡ್ರಿ, ಒಂದೇ ನೀವೇನು ಕೃಷಿ ಮಾಡ್ತಾ ಇರ್ತೀರಿ, ಅದಕ್ಕೆ ಪೂರಕವಾಗಿ ಇನ್ನೊಂದು ಪದ್ಧತಿ ಇರ್ತದೆ. ಈಗೇನು ಕುರಿ ಮಾಡಬೇಕು ಅಂತ ವಿಚಾರ ಇಟ್ಕೊಂಡಿರಿ, ಅದು ನಿಮ್ಮ ಕೃಷಿಗೆ ಪೂರಕವಾಗಿ ಕೆಲಸ ಮಾಡ್ತದೆ, ಯಾಕಂತಂದ್ರೆ ಸಾವಯವ ಗೊಬ್ಬರ ಅದರಿಂದ ಸಿಗ್ತದೆ ನಿಮಗೆ. ಆಮೇಲೆ ಕುರಿಗಳ ಮೇಲೆ ಏನು ಆದಾಯ ಬರ್ತದೆ ಅದಕ್ಕೆ ನಿಮ್ಮ ಕೃಷಿ ಮುಂದುವರ್ಸ್ಕೊಂಡು ಹೋಗೋದಕ್ಕೆ ಅಥವಾ ಅದನ್ನ ಬೆಳವಣಿಗೆ ಮಾಡಿಕೊಳ್ಳೋದಕ್ಕೆ ಏನು ಕಷ್ಟ ಅನ್ಸಂಗಿಲ್ಲ. ಹಿಂಗಾಗಿ ಒಂದು ರೈತರಿಗೆ ಒಂದು ಸ್ಥೈರ್ಯ ಬರ್ತದೆ, ಅಂತ ಒಂದು ವಿಶ್ವಾಸ ಧೈರ್ಯ ನಿಮ್ಮಲ್ಲಿ ಅದ ಅಂತ ಅಂತೀರಿ. ಈಗ ನಮಗೆ ಹೌದಪ್ಪ ಮಳೆ ಆಗ್ಲಿಲ್ಲ, ಮತ್ತೆ ಮಳೆ ಹೆಚ್ಚಿಗಾಯ್ತು, ಇಂಥ ಏನು ಪರಿಸ್ಥಿತಿಗಳಿರ್ತಾವ ನೋಡ್ರಿ, ಅದರಿಂದ ನಾವು ನಿಶ್ಚಿಂತರಾಗಿರೋದಕ್ಕೆ ನಿಮಗೆ ಚಲೋ ಅನಿಸ್ತದಲ್ಲ ಸರ್? ಆರಾಮ ಅನಿಸ್ತದೆ ಸರ್, ಹಂಗೆ ಕಷ್ಟ ಸುಖದ ಬರ್ದವ್ರೆ ಏನಾದ್ರು ಎಲ್ಲ ನೋಡ್ಕೊಂಡು ಹೋಗ್ಬೇಕು ನೋಡಿ ಸರ್. ಈಗ ನಿಮ್ಮ ಏನು ಸುತ್ತಮುತ್ತ ರೈತ ಅಂತಾರ, ಹಾ ಸರ್, ನಿಮ್ಮ ತೋಟ ನೋಡ್ಕೊಂಡು ಹೋಗ್ತಾರ, ಯಾವ ರೀತಿ ನೀವು ಬೆಳೆದಿರಿ ಅಂತೇಳಿ? ಈಗ ಸ್ಟಾರ್ಟಿಂಗ್ ಹೊಂಟ್ರ ಸರ್ ಅವರಿಬ್ರು, ಈಗ ನಾವು ಮಾಡಿದ್ವಿ, ಈಗ ಒಂದು ಬ್ಯಾಸ್ಕಿನಿಂದ ಚಾಲು ಮಾಡಿದ್ವಿ ಸರ್, ಮುಂದೆ ಬರ್ತಾ ಬರ್ತಾ ಸರ್ ಪ್ರಚಾರ ಆಯ್ತಂದ್ರೆ ಇದಾಗ್ತದೆ ಸರ್ ಎಲ್ಲ. ಅಡ್ಡಿಲ್ಲ. ಮಹೇಶ್ ನಿಲಂಗಿ ಅವರೇ, ಈಗ ನಿಮ್ ಜೊತೆಗೆ ಮಾತಾಡಬೇಕು, ನಿಮ್ಮ ಅನುಭವ ಕೇಳಬೇಕು ಅಂತಂದ್ರೆ ನಿಮ್ಮ ನಂಬರ್ ಹೇಳ್ತೀರಿ? ಆಯ್ತು ಸರ್, ಹೇಳ್ರಿ. 8-7-1-3-1-8 ಸರ್. ಆತ್ಮೀಯರೇ, ಮಹೇಶ್ ಅವ್ರು ಹೇಳದಂತ ನಂಬರ್ನ ನಾನು ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 8-7-0-0-0-1-1-8 ಈ ನಂಬರ್ನ ಸಂಪರ್ಕ ಮಾಡಬಹುದು. ಒಳ್ಳೇದು ಮಹೇಶ್ ನಿಲಂಗಿ ಅವರೇ, ಇಲ್ಲಿ ತನಕ ನಮ್ಮ ರೈತ ಬಾಂಧವರ ಜೊತೆಗೆ ವಿಶೇಷವಾಗಿ ಯುವ ರೈತರು ಯಾರು ಓದಿದಂಥವ್ರು ಕೃಷಿ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ, ಮತ್ತೆ ಯಾವ ರೀತಿ ಆಸ್ತಿ ತೋರಿಸಬೇಕು ಅನ್ನೋದ್ರ ಬಗ್ಗೆ ತಮ್ಮದೇ ಆದಂತಹ ಅನುಭವಗಳನ್ನ ಹಂಚಿಕೊಂಡಿದ್ದೀರಿ. ಮತ್ತ ಈ ಏನು ಮಾತುಗಳದಾವ ಅವು ನಮ್ಮ ಯುವಕರಿಗೆ ಸ್ಫೂರ್ತಿ ಆಗ್ಲಿ ಅಂತ ಹೇಳಿ ಹಾರೈಸ್ತಾ ಇಲ್ಲಿ ತನಕ ಏನ್ ತಾವು ನಮ್ಮ ರೈತರ ಜೊತೆಗೆ ಸಂವಾದ ಮಾಡಿದ್ದೀರಿ, ಅದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಸತ್ವದ ಗುಣಗಳು ಇರುವುದು ಶಾಂತಿ ಜ್ಞಾನಲಿಂಗ ಜೀವದ ಹಂಗ ಯಾಕೆ ಮರತಾದೋ ಓ ಜ್ಞಾನಲಿಂಗ ಜೀವದ ಹಂಗ ಯಾಕೆ ಮರತಾದೋ ಜೀವದ ಹಂಗ ಯಾಕೆ ಮರೆತಾದೋ ಆತು ನಂಗೆ ಮೌನ ಬೆಳೆದಾದೋ, ಆ ಮೌನದೊಳಗ ಮೋಡ ಹನಸಿ ಮಾಯಾವಾಗ್ಯಾದೋ. ಮಾತು ನಂಗೆ ಮೌನ ಬೆಳೆದಾದೋ, ಆ ಮೌನದ